ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ದಿಗೆ 3,000 ಕೋಟಿ ರೂಪಾಯಿ ವಿಶೇಷ ಅನುದಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸಿಂದಗಿ ಹಾನಗಲ್ ಉಪಚುನಾವಣೆ, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ, ಅರುಣ್ ಸಿಂಗ್. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಭರದ ಸಿದ್ದತೆ, ಗಜಪಡೆಗೆ ಮುಂದುವರಿದ ತಾಲೀಮು. ಜಾತಿಗಣತಿ ಗೊಂದಲಗಳ ಬಗ್ಗೆ ಸುಪ್ರೀಂಕೋರ್ಟ್ಗೆ ಶೀಘ್ರ ಪ್ರಮಾಣಪತ್ರ ಸಲ್ಲಿಕೆ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು, ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು, ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ. ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ. ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು. ಆಕಾಶವಾಣಿ ಚಿತ್ರದುರ್ಗ. ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ರಾವಲಕುಂಟೆ ಗ್ರಾಮದ ಪ್ರಗತಿಪರ ಕೃಷಿಕ ಸಿ ಲಕ್ಷ್ಮಣರೆಡ್ಡಿ ಅವರೊಂದಿಗೆ ಸಂದರ್ಶನ, ಬಳಿಕ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆ ಕೇಳುವಿರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ರಾವಲಕುಂಟೆ ಗ್ರಾಮದ ಪ್ರಗತಿಪರ ಕೃಷಿಕ ಸಿ ಲಕ್ಷ್ಮಣರೆಡ್ಡಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ರಾವಲಕುಂಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸಿ ಲಕ್ಷ್ಮಣ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಲಕ್ಷ್ಮಣ್ ರೆಡ್ಡಿ ಅವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಲಕ್ಷ್ಮಣ್ ರೆಡ್ಡಿ ಅವರು, ಈ ಕೃಷಿ ಬದುಕಿಗೆ ಬಂದಾಲೇ ಎಷ್ಟು ವರ್ಷ ಆಯ್ತು? ನಾನು ಹುಟ್ಟಿದ್ದೂ ಕೃಷಿಕನೇ. ನಮ್ಮ ತಂದೆ ತಾಯಿಯವರಿಂದ ಹಿಂದಿನಿಂದ ಪೂರ್ವರಿಂದನೂ ಕೃಷಿಕರೇ. ನಾವು ಕೃಷಿಯಿಂದಲೇ ನಾವು ಸಂಸಾರ ಸಾಗಿಸ್ಕೊಂಡು ಬಂದಿರೋದು. ಈಗಲೂ ಕೃಷಿ ಬದುಕಿಂದ ಬದುಕ್ತಾರೆ. ಅದು ಬಹಳ ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ರ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಲಾಭದಾಯಕ, ಎಲ್ಲವೂ ಲಾಭದಾಯಕ ಇರುತ್ತೆ, ನಷ್ಟನೂ ಇರುತ್ತೆ. ಆದರೆ ನಾವು ಅಳವಡಿಸ್ಕೊಳ್ಳೋದ ಮೇಲೆ ಡಿಪೆಂಡ್ ಆಗುತ್ತೆ ಬಿಟ್ಟರೆ ಎಲ್ಲವೂ ಲಾಭದಾಯಕ ಇದಾವೆ. ಕೆಲವೊಮ್ಮೆ ಏರುಪೇರುಗಳಾಗ್ತಾ ಇರ್ತವೆ. ಮಳೆಯಲ್ಲಿ ಏರುಪೇರಾದಾಗ ನಮಗೆ ಇಳುವರಿ ಬರದೇ ಇರ್ಬೋದು, ಅಥವಾ ರೋಗ ರುಜಿನಗಳು ಬಂದಾಗ ಇಳುವರಿ ಕುಂಠಿತ ಆಗ್ಬೋದು, ಒಳ್ಳೆಯ ಬೆಲೆ ಸಿಗದಾಗ ಆಗ್ಬೋದು. ಅವೆಲ್ಲವೂ ಸಿಕ್ತು ಅಂದರೆ ಕೃಷಿ ಅಂತ ಬದುಕಿನ ಯಾವುದೂ ಇಲ್ಲ ಅಂತ ಹೇಳ್ಬೋದು. ವಿದ್ಯಾಭ್ಯಾಸ ಎಲ್ಲವರಿಗೆ ಮಾಡಿದರೆ? ನಮ್ಮದು SSLC ಆಗಿದೆ. SSLC ಆದ ನಂತರ ಈ ಕೃಷಿ ಬದುಕಿಗೆ ಬಂದ? ಹೌದು ಹೌದು. ಆಗ ನಮಗೆ ಹಣಕಾಸಿನ ಮುಗ್ಗಟ್ಟು, ಮನೆಯಲ್ಲಿ ಓದಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ತಂದೆ ತಾಯಿಗಳು ಶ್ರಮ ಪಟ್ಟು ಓದಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಅಷ್ಟೊಂದು ವೈಜ್ಞಾನಿಕತೆ ಗೊತ್ತಿರಲಿಲ್ಲ. ಮುಂದೆ ಹಿಂಗೆ ಓದಿಸಿದ್ರೆ ಹಿಂಗೆ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ನಮಗೂ ಅಷ್ಟು ಆಗಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಹಣಕಾಸಿನ ಕೊರತೆ. ತುಂಬಾ ಹಣಕಾಸಿನ ಕೊರತೆ. ಒಂದೊಂದು ರೂಪಾಯಿಗೂ ಪರದಾಡಂತ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಒಂದು ರೂಪಾಯಿ ಕಟ್ಟಲಿಕ್ಕೂ ಅವಾಗ ಪರಿಸ್ಥಿತಿ ಇಲ್ಲ. ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಬಂದಿದ್ರ. ಈಗಾಗಿದ್ರೆ ಜಮೀನು ಎಷ್ಟೆಕರೆ ಇದೆ ನಿಮ್ದು? ನಮ್ದು 20 ಎಕರೆ ಜಮೀನು ಇದೆ. ಮೊದಲು 8 ಎಕರೆ ಇತ್ತು. ಆಮೇಲೆ ನಮ್ಮ ಕೃಷಿಯಲ್ಲಿ ಸ್ವಲ್ಪ ಬೆಳೆ ಚೆನ್ನಾಗಿ ಬೆಳೆದ ಮೇಲೆ ಬಂದಿರತಕ್ಕಂತ ಇದರಿಂದ ಇನ್ನೊಂದು ಮತ್ತೊಂದು ಜಮೀನು ತಗೊಂಡು ಒಂದು 20 ಎಕರೆ ಜಮೀನು ಮಾಡ್ಕೊಟ್ರು ತಂದೆ ಅವರು. ಎಲ್ಲ 20 ಎಕರೆ ನೀರಾವರಿನ ಖುಷ್ಕಿ ಪ್ರದೇಶ ಇದೆಯಾ? 20 ಎಕರೆ ಮಳೆಯಾಶ್ರಯ, ಒಂದು 3 ಎಕರೆ ನೀರಿನ ಆಶ್ರಯ ಇತ್ತು. ನೀರು ಪ್ರಾರಂಭದಲ್ಲಿ ನಮಗೆ ಬಾವಿ, ಮೊದಲ ತಂದೆಯ ಕಾಲದಲ್ಲಿ ಎತ್ತಿನಿಂದ ಕಪ್ಲೆಯಿಂದ ಹೊಡಿತಿದ್ರು, ಆ ಬಾವಿ ಇತ್ತು. ಆ ಬಾವಿ ಆದಮೇಲೆ ನಮಗೆ ಪಂಪ್ ಸೆಟ್ ಹಾಕ್ಸ್ಕೊಳ್ಳೋಕ್ಕೂ ದುಡ್ಡಿರಲಿಲ್ಲ. ಆಗ ಅದಾದಮೇಲೆ ನೀರಿಲ್ದಲ್ಲಿ ಬೀಳಾಯಿತು. ತದನಂತರ ನಾವು ವಯಸ್ಸಿಗೆ ಬಂದಮೇಲೆ ಬೋರ್ವೆಲ್ ಅಂತ ಹಾಕ್ಸಿದ್ರು. ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಬೋರ್ವೆಲ್ ಜಿಯಾಲಜಿಸ್ಟ್ ಕರೆಸೋದಕ್ಕೂ ನಮಗೆ ಗೊತ್ತಿರಲಿಲ್ಲ, ವೈಜ್ಞಾನಿಕತೆ ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರಗತಿಪರ ಇದ್ದಂಥ ವೀರಭದ್ರಪ್ಪ ಅವ್ರ ತೋಟದಲ್ಲಿ ಅವರು ನಮಗೆ ಕರೆಸಿಬಿಟ್ಟು ನಮಗೆ ಸಹಾಯ ಮಾಡಿಬಿಟ್ಟು ಜಿಯಾಲಜಿಸ್ಟ್ ಕರೆಸಿ ಸರ್ವೆ ಮಾಡಿಸಿ ನಮ್ಗೆ ಅದು ನೋಡೋದೇ ಒಂದು ಏನಪ್ಪ ಇದು ವೈರ್ ಎಳಿತಾರೆ ಇದೆ ಹಿಂಗೆ ಗೊತ್ತಾಗುತ್ತೆ ಅಂತಂದ ನಮ್ಗೆ ಆ ವೈಜ್ಞಾನಿಕತೆ ಗೊತ್ತಿಲ್ಲದಲ್ಲೇ ಏನಪ್ಪ ಇದು ಹಿಂಗೆ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅವ್ರು ಸರ್ವೆ ಮಾಡಿಸಿದ ಮೇಲೆ ಬೋರ್ವೆಲ್ ತರಿಸಿ ಸರ್ಪಸ್ ಬೋರ್ ಅಂದರೆ ಗಡ್ಡೆ ಮೇಲೆ ಹೊಡಿತಕ್ಕಂಥ ಬೋರ್ ಅಂದರೆ ನಮ್ಮ ಕಣ್ಣ ನೋಡೋಕೆ ಬರೋರು, ಏನಪ್ಪ ಇದು ಹಿಂಗೆ ಇಷ್ಟು ದೊಡ್ಡದು ಆಳಕ್ಕೆ ಹೋಗಿರ್ತಕ್ಕಂಥ ಬೋರಲ್ಲಿ ಅಲ್ಲಿಂದ ಆಳದಲ್ಲಿ ನೀರು ಹೆಂಗೆ ಎತ್ತಾರೆ ಅಂತ ಕಾಲ. ಅದರಲ್ಲಿ 300 ಅಡಿ ಬೋರ್ ಹಾಕ್ಸಿ ಅವಾಗ ಒಳ್ಳೆ ನೀರು ಬಿತ್ತು. ಕೆಲವಾರು ವರ್ಷವರೆಗೂ ನೀರು ಬಂತು. ಅವಾಗ 90 ಅಡಿಲೇ ನೀರು ಸಿಕ್ತು, ಅಂದರೆ ಸಮೃದ್ಧಿ ಕಾಲ ಅದು. 90 ಅಡಿಲಿ ನೀರು ಸಿಕ್ಕು ನನಗೆ 270 ಅಡಿಗೆ ಸಫಿಷಿಯಂಟ್ ನೀರಾಯಿತು. ನನ್ನ ಜಮೀನಿಗೆಲ್ಲ ನೀರು ಹಾಯಿಸ್ತಾ ಇದ್ವಿ ಕಟ್ಟೋ ಪದ್ಧತಿ. ಅವಾಗ ಈಗಿನ ಥರ ಡ್ರಿಪ್ಪು ಸ್ಪ್ರಿಂಕ್ಲರ್ ಏನೂ ಇಲ್ಲ, ಸ್ಪ್ಲೆಡ್ ಇರಿಗೇಷನ್ನು ಇದರಲ್ಲೇ ಮಾಡ್ತಾ ಇದ್ವಿ. ಸಫಿಷಿಯಂಟ್ ಆಯಿತು, ಪಕ್ಕದ ಜಮೀನವರೆಗೂ ನೀರು ಕೊಡ್ತಾ ಇದ್ವಿ ನಾವು. ಕೊಟ್ಟೋ ಅದೆಲ್ಲ ಬೆಳೀತಾ ಇದ್ವಿ. ಅವಾಗ ಸಮಗ್ರ ಕೃಷಿ ಅಂದರೆ ಗದ್ದೆ ಬೆಳೀತಿದ್ವಿ, ರಾಗಿ, ಆಮೇಲೆ ಮೆಕ್ಕೆಜೋಳ, ಜೋಳ, ಎಲ್ಲ ಥರದ ಬೆಳೆನೂ ಬೆಳೀತಾ ಇದ್ವಿ. ಬೆಳೆದು ಮತ್ತು 10-12 ವರ್ಷ ಆದಮೇಲೆ ನೀರು ಕುಂಠಿತಾಗಿ ಬಿದ್ದೋಯ್ತು, ಕಡಿಮೆ ಆಯಿತು. ಮತ್ತೊಂದು ಬೋರ್ ಹಾಕಿಸಿ 400 ಅಡಿ ಮೇಲೆ ಹಾಕಿಸಿ ಅಲ್ಲೂ ಸ್ವಲ್ಪ ದಿನ ಬಂತು ನೀರು, ಅದು ಇದಾಯಿತು. ಆ ಅಕ್ಕಪಕ್ಕದಲ್ಲಿ ಏನಾಗುತ್ತಂದ್ರೆ ರೈತರು ನಮ್ಮಲ್ಲಿ ಏನಾಗುತ್ತಂದ್ರೆ ಒಬ್ಬರು ಒಂದು ಬೋರ್ ಹಾಕ್ಸಿದ್ರೆ ಅಂದರೆ ಅದ್ರ ಪಕ್ಕದಲ್ಲಿ ಅವ್ರ ಜಮೀನಿಂದ ಅವರು ಅದ್ರ ಪಕ್ಕನೇ ಅವರು ಬಂದು ಹಾಕಿಸ್ತಾರೆ, ಅವ್ರ ಪಕ್ಕ ಇನ್ನೊಬ್ರು, ಮತ್ತೆ ಕಾಂಪಿಟೇಷನ್ ಶುರು ಆಗ್ಬಿಡ್ತು. ಒಂದು ಬೋರ್ ಹತ್ರ ಸುಮಾರು 100 ಬೋರ್ಗಳಾಗ್ಬಿಡ್ತು, ಅಕ್ಕಪಕ್ಕನೇ ಶುರು ಮಾಡಿಬಿಡ್ತೀವಿ. ಅವಾಗೇನಾಗುತ್ತೆ, ಅಲ್ಲಿರ್ತಕ್ಕಂಥ ಅಂತರ್ಜಲ ಪೂರ್ತಿ ಎಳೆದಾಗ ಏನಾಗುತ್ತೆ, ಖಾಲಿ ಆಗುತ್ತೆ. ಒಂದು ಕೆರೆಯಲ್ಲಿ ಒಂದು ಪಂಪ್ ಸೆಟ್ಟಿಂದ ನೀರು ತೆಗೆದ್ರೆ 6,000 ವರ್ಷ ಬರುತ್ತೆ. ಅದೇ ಕೆರೆಗೆ 1,000 ಪಂಪ್ ಸೆಟ್ ಇಳಿಸಿದಾಗ ಏನಾಗುತ್ತೆ, ಹಂಚ್ಕೊಳ್ಳುತ್ತೆ, ಬೇಗ ಡ್ರೈ ಆಗುತ್ತೆ. ಅದಕ್ಕೆ ಮರುಪೂರ್ಣವಾಗಿ ಮಳೆ ಬರಬೇಕು, ಮಳೆ ಬಂದು ರೀಫಿಲ್ ಆದರೆ ಆಗುತ್ತೆ. ಮಳೆಗಳೇ ಬರ್ತಾ ಇಲ್ಲ, ಪ್ರತಿ ವರ್ಷನೂ ಮಳೆ ಕಡಿಮೆ ಆಗ್ತದೆ, ಕುಂಠಿತವಾಗಿ ಕಡಿಮೆ ಆಗ್ತದೆ ಬಿಟ್ಟರೆ ಹೆಚ್ಚಿಗೆ ಆಗ್ತಾ ಇಲ್ಲ. ಹೆಚ್ಚಿಗೆ ಆದರೆ ಭೂಮಿಯಲ್ಲಿ ಸ್ಟೋರ್ ಆಗುತ್ತೆ, ಸ್ಟೋರ್ ಆಗಲಿಲ್ಲ ಅಂದ್ರೆ ಬರಲ್ಲ. ಹಿಂಗಾಗಿ ಈಗ ಅಲ್ಲಿಂದ ಹೋಗಿ 500-600 ಹೋಗಿ 700-800 ಹೋಯಿತು, ಈಗ 1,500 ಹೋಯಿತು, ನೀರು ಸಿಗ್ತಾ ಇಲ್ಲ. ಅದನ್ನ ರೀಫಿಲ್ ಮಾಡಲಿಕ್ಕೆ ನನಗೆ ದೇವರಾಜ್ ರೆಡ್ಡಿ ಅವ್ರನ್ನ ನನಗೆ ಒಂದ್ಸರಿ ಮೀಟ್ ಆದಾಗ ಅವರು ಜಲಮರುಪೂರ್ಣ ಬಗ್ಗೆ ನನಗೆ ಮಾಹಿತಿ ಕೊಟ್ಟರು. ಅದಾದಮೇಲೆ ನಂದು ಹಳ್ಳದಲ್ಲಿದೆ, ನನ್ನ ಬೋರ್ವೆಲ್ ಹಳ್ಳದಲ್ಲಿದೆ, ಅದಕ್ಕೆ ಅವರು ಬಂದ್ಬಿಟ್ಟು ನನ್ನಲ್ಲಿ ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನಿದೆ ಅವಾಗ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಇತ್ತು, ಆ ಗ್ರಾಮೀಣ ಬ್ಯಾಂಕ್ ಇದರಿಂದ ವತಿಯಿಂದ ನನ್ನ ಜಮೀನಲ್ಲಿ ಬಂದು ಒಂದು ಪ್ರಾತ್ಯಕ್ಷಿಕೆ ಮಾಡಿ ರೈತರಿಗೆಲ್ಲ ಮಾಹಿತಿ ಕೊಟ್ಟು 10 ಅಡಿ ಆಳ, 10 ಅಡಿ ಉದ್ದ, 10 ಅಡಿ ಆಗಲ್ಲ ಅದು ಒಂದು ಗುಂಡಿ ಹೊಡೆದು ಆ ಗುಂಡಿ ಒಳಗಡೆ ಕೇಸಿಂಗ್ ಪೈಪ್ನ ಹೋಲ್ ಮಾಡಿ 1 ಅಡಿ ಬೆಡ್ ಹಾಕಿ ಅದರ ಮೇಲೆ ದೊಡ್ಡ ಕಲ್ಲು, ಮೀಡಿಯಂ ಕಲ್ಲು, ಸಣ್ಣ ಕಲ್ಲು, ಜಲ್ಲಿ, ಆಮೇಲೆ ದಪ್ಪ ಮರಳು, ಮೀಡಿಯಂ ಮರಳು, ಆಮೇಲೆ ಸಣ್ಣ ಮರಳು ಮೆಶ್ ಹಾಕಿಬಿಟ್ಟು ಎಲ್ಲ ಮಾಡಿ ಅದರಲ್ಲಿ ನೀರು ಕುಡಿಯೋಕೆ ಮಾಡಿದ್ರು. ನನ್ನ ಹಳೆದಲ್ಲಿ ಬಂದಿದ್ದ ನೀರಲ್ಲಿ ಪೂರ್ತಿ ಬೋರಲ್ಲಿ ಹೋಗೋದು. 1 ವರ್ಷ ಬಂದು ಬರಲೇ ಇಲ್ಲ ಮಳೆ, 2ನೇ ವರ್ಷ ಬರಲಿಲ್ಲ, 3ನೇ ವರ್ಷ ಒಳ್ಳೆ ಮಳೆ ಬಂತು. ಅದ್ರ ಹಿಂದ್ಗಡೆ ಒಂದು ಚೆಕ್ ಡ್ಯಾಮ್ ಇತ್ತು, ಚೆಕ್ ಡ್ಯಾಮಲ್ಲಿ ನೀರು ತಡೆಯೋದು, ಆ ತಡದ ನೀರೆಲ್ಲ ನನ್ನ ಬೋರ್ವೆಲ್ಗೆ ಹೋಯ್ತು. ಅದು ಪೂರ್ತಿ ಡ್ರೈ ಆಗಿರೋ ಬೋರ್ ಕೂಡ ಸುಮಾರು 4 ವರ್ಷ ನೀರು ಬಂತು. ನನಗೊಬ್ಬರಿಗೆ ಬರಲಿಲ್ಲ, ನನ್ನ ಬೋರ್ವೆಲ್ಗೆ ಏನು ಲಿಂಕ್ ಇತ್ತು ಅವರೆಲ್ಲರೂ ರೀಚಾರ್ಜ್ ಅದು. ಹಂಗೆ ಪ್ರತಿಯೊಬ್ಬ ರೈತರನ್ನು ತಮ್ಮಲ್ಲಿ ಬಿದ್ದಿರ್ತಕ್ಕಂಥ ಮಳೆ ನೀರನ್ನು ಭೂಮಿಗೆ ಇಂಗಿಸಬೇಕು. ತದನಂತರ ಇಂಥ ಅವಕಾಶ ಇದ್ದಾಗ ಬಾವಿ ಇರ್ಬೋದು, ಕೊಳವೆ ಬಾವಿ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಚೆಕ್ ಡ್ಯಾಮ್ ಇರ್ಬೋದು, ಏನೇ ಇರ್ಬೋದು, ಅಲ್ಲಿ ನೀರು ನಿಲ್ಲಿಸಿದಾಗ ನನಗೆ ಆಗುತ್ತೆ ಅಂತ ಬೇಡ, ನಮಗೆ ರೈತ ಯಾರೇ ಆಗಿರ್ಬೋದು ಅವ್ರಿಗೆಲ್ಲ. ಆದರೆ ನಮ್ಮ ಏರಿಯಾನೇ ಡೆವಲಪ್ ಆದರೆ ನಾನು ಬದುಕೋದು ಒಂದು ಅಲ್ಲದೆ ನಮ್ಮ ಊರನ್ನು ಬದುಕಬೇಕು. ಅವಾಗೇನಾಗುತ್ತೆ, ಸಮಗ್ರವಾಗಿ ಬೆಳೀತದೆ. ಆ ನೀರನ್ನು ಬಳಸ್ಕೊಂಡಾದ್ಮೇಲೆ ಅದನ್ನು ಖಾಲಿ ಆಯಿತು, ಅದರಲ್ಲಿ ಮತ್ತೆ ಇನ್ನೊಂದು ಬೋರ್ ಹಾಕ್ಸ್ಕೊಂಡೆ, ಅದರಲ್ಲೂ ಸ್ವಲ್ಪ ದಿನ ಬತ್ತಿ ಬಿಡ್ತು. ನನ್ನ ಅನಿಸಿಕೆ ಏನಂದರೆ, ನಾವು ಬರೀ ಬೋರ್ ಹಾಕ್ಸೋದಲ್ಲೇ ನಾವು ಲಾಸ್ ಮಾಡ್ಕೊಂಡು ಅದರಲ್ಲೇ ಹೋಗೋದು ಬೇಡ. ಮಳೆ ಬರಬೇಕು, ಮಳೆ ಬರಲಿದೆ, ಇವ್ಯಾವ ಶಾಶ್ವತ ಅಲ್ಲ ಅಂತೇಳಿ ನಾನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಮಳೆ ಬಂದರೆ ಈಗ ಹಳ್ಳ ರೀತಿ ಅಂದರೆ ನನ್ನ ಬೋರಲ್ಲಿ ರಿಚಾರ್ಜ್ ಆಗುತ್ತೆ, ಅವಾಗ ಮತ್ತೆ ಮಾಡೋಣ. ಸುಮ್ಮನೆ ಯಾಕೆ ಕೈ ಸುಟ್ಕೊಳ್ಳೋದು, ರೈತರು ಬರೀ ಇದರಲ್ಲೇ ಬೋರಲ್ಲಿ ಹಾಕಿದ್ರೆ ಕೈ ಸುಟ್ಕೊಂಡು ಅದರಲ್ಲೇ ಲಾಸ್ ಆಗಿದೆ, ಯಾಕೆಂದ್ರೆ ನಾನು ಸದ್ಯಕ್ಕೆ ಯಾವುದು ಬೋರ್ ಹಾಕ್ಸಕ್ ಹೋಗ್ತಾ ಇಲ್ಲ, ಮತ್ತೆ ಟ್ರೈ ಮಾಡಬಾರ್ದು ಅಲ್ಲಿ ಸ್ಟಾಪ್ ಮಾಡಿದೆ. ಹೀಗಾಗಿದ್ರೆ ಎಲ್ಲ ಬೆದಲ್ ಜಮೀನು ಅಂದ್ರೆ ಖುಷ್ಕಿ ಜಮೀನೇ ಮಾಡ್ತಾ ಇದ್ರ ವರ್ಷನು? ಹೌದು, ಎಲ್ಲ ಖುಷ್ಕಿನ ಮಾಡ್ತೇನೆ. ಖುಷ್ಕಿಯಲ್ಲಿ ನಂದೇನಾಗಿದೆ ಅಂದ್ರೆ, ಮೊದಲೆಲ್ಲ ನಾನು ಸಾವಯವ ರಾಸಾಯನಿಕ ಎರಡನ್ನು ಮಾಡ್ತಾ ಇದ್ದೆ, ಅಂದ್ರೆ ಕೊಟ್ಟಿಗೆ ಗೊಬ್ಬರ ಆಗ್ತಿದ್ದೆ, ಕೊಟ್ಟಿಗೆ ಗೊಬ್ಬರ ಅಂದ್ರೆ ರಾಸಾಯನಿಕ ಆಗ್ತಾ ಇದ್ದೆ. ಕ್ರಮೇಣ ಏನಾಯ್ತು ಅಂದ್ರೆ, ನನಗೆ ಬರ್ತಕ್ಕಂಥ ಲೇಬರ್, ಈಗ ಬಿತ್ತನೆ ಮಾಡ್ಬೇಕಂದ್ರೆ ಕಾಳು ಬಿತ್ತಕ್ಕೆ 4 ಜನ ಬೇಕು ಕೂರಿಗೆಯಿಂದ, ಗೊಬ್ಬರ ಬಿತ್ತಕ್ಕೆ 4 ಜನ, 8 ಜನ ಬೇಕು. 8 ಜನದ ಒಬ್ರು ಬರಲಿಲ್ಲ ಅಂದ್ರೆ ನಾನು ಅವತ್ತು ಬಿತ್ತನೆ ಮಾಡಿ ನಿಲ್ಲಿಸ್ಬೇಕಾಗಿ ಬಂತು. ಕೊನೆಗೆ ಗೊಬ್ಬರ ಕೈ ಬಿಟ್ಟೆ, ಗೊಬ್ಬರ ಕೈ ಬಿಟ್ಟು ಬರೇ ಬೀಜ ಅಷ್ಟೇ ಬಿತ್ತವದು. ಅಂದ್ರೆ ನನ್ನ ಕೊಟ್ಟಿಗೆ ಗೊಬ್ಬರ ಯಾವಾಗಲೂ ಇದೆ, ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇರ್ತೀನಿ ಭೂಮಿಗೆ, ಯಾವತ್ತು ನಾನು ಕೊಟ್ಟಿಗೆ ಗೊಬ್ಬರ ನಿಲ್ಲಿಸಿಲ್ಲ, ಇವತ್ತಿನವರೆಗೂ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ರಾಸಾಯನಿಕ ಗೊಬ್ಬರ ಹಾಕ್ಲಿಕ್ಕೆ ಕೊರತೆ, ಲೇಬರ್ ಕೊರತೆ ಬಂದು ಅದಾದ್ಮೇಲೆ ನನಗೆ ಸ್ವಲ್ಪ ಹೊರಗಡೆ ನಾನು ವರ್ಷಾ ಸೊಸೈಟಿ ಸಂಪರ್ಕ ಮತ್ತು ವಿರೋಧ ಸಂಪರ್ಕ ಇರೋದ್ರಿಂದ ಸಂಯುಕ್ತ ಬಿತ್ತನೆ ಕೂರಿಗೆ ಇದೆ ಅಂತ ಗೊತ್ತಾಗಿತ್ತು. ಪೇಪರ್ ಅಲ್ಲಿ ನೋಡಿದ್ದೆ ನಾನು. ನಾವು ಒಂದ್ಸರಿ ಆಲ್ ಇಂಡಿಯಾ ಟೂರು ಕೃಷಿಕರಿಗೆ ಒಂದು ಇವರು ಮಾಡಿದ್ರು ಮಿನಿಸ್ಟ್ರು, ಅದ್ರ ಈ ಪ್ರೋಗ್ರಾಮ್ ಅಲ್ಲಿ ಹೋದಾಗ ನಾನು ಅದನ್ನ ತರಬೇಕು ನೋಡ್ಬೇಕು ಗುಜರಾತ್ ಅಲ್ಲಿ ಇದೆ ಅಂತ ಹೋದಾಗ ಸಿಗ್ಲಿಲ್ಲ, ನಮ್ಗೆ ಜಾಗ ಸಿಗ್ಲಿಲ್ಲ. ಮತ್ತೆ ನಮ್ಮ ವರ್ಷ ಸೊಸೈಟಿ ಹೇಳಿದ್ರೆ ಅವರು ಬಿತ್ತನೆ ಸಂಯುಕ್ತ ಕೂರಿಗಳನ್ನು ತರಿಸಿದ್ರು, ಮೊದಲ ಪ್ರಥಮ ಬಾರಿಗೆ ನಮ್ಮ ಏರಿಯಾಕ್ ತಂದ್ರು. ತಂದ ಮೇಲೆ ಅದು ನಮಗೆ ಅಳವಡಿಕೆ ಆಗಷ್ಟು ಇರಲಿಲ್ಲ. ಎರೆ ಭೂಮಿಯಲ್ಲಿ ಬಿತ್ತಕ್ಕೆ ಏನ್ ಬೇಕೋ ಅದೇ ತರ ಲೈಟ್ ಆಗಿ ಲೆಗ್ಗುಗಳು ಪೈಪು ಕೊಳವೆ ಎಲ್ಲ ಮಾಡಿದ್ರು. ಅದು ಸೂಕ್ತ ಆಗಲ್ಲ ಅಂತೇಳಿ ಮತ್ತೆ ಏನಾರ ಮಾಡಿ ಸ್ವಲ್ಪ ಅದು ಮಾಡಿಫೈ ಮಾಡಿ ಬಿತ್ತನೆ ಸಂಯುಕ್ತ ಕೂರಿಗೆ 5 ತಾಳಿನ ಕೂರಿಗೆ 4 ತಾಳಿನ ಕೂರಿಗೆ ಯಾರೂ ಸಹಾಯ ಇಲ್ಲದಲ್ಲೇ, ಲೇಬರ್ ಸಹಾಯ ಇಲ್ಲದಲ್ಲೇ ಬಿತ್ತವನೊಬ್ಬನೇ, ಎತ್ತು ಕಾಳಾಕಕ್ಕೆ ಒಬ್ರು ಬೇಕು ಇಷ್ಟಿದ್ರೆ, ಯಾರು ಸಹಾಯ ಇಲ್ಲದೆ ನಾನು ಬೆಳಗಿನ ಜಾವ 5 ಗಂಟೆಯಿಂದ ಸ್ಟಾರ್ಟ್ ಮಾಡೋದು, 6 ಗಂಟೆಯಿಂದ ಸ್ಟಾರ್ಟ್ ಮಾಡೋದು, ಸಾಯಂಕಾಲ ಸ್ಟಾರ್ಟ್ ಮಾಡೋದು, ಮಧ್ಯಾಹ್ನ ಸ್ಟಾರ್ಟ್. ನನಗೆ ಯಾವಾಗ ಇನ್ನೊಬ್ಬರು ಕರೆಯೋ ನೆಸ್ಸಿಟಿ ಇಲ್ಲಲ್ಲ, ನಾನೇ ಸ್ವಂತ ನನ್ನ ಯಾವಾಗ ರೆಡಿ ಇರ್ತೀನಿ ಅವಾಗ ಹೋಗಿ ಬಿತ್ತನೆ ಮಾಡ್ಬೋದು. 10 ಸೇರು ಬಿತ್ತದೆ ಅಂದ್ರೆ 4 ಜನ ಬೇಕು 5 ಜನ ಬೇಕು ಅಂತ, ಇಲ್ಲಿ ಯಾರು ಬೇಕಿಲ್ಲ, 10 ಸೇರು ಹೋಗಿ ಯಾವಾಗ ಬಿತ್ತ ಬರ್ತೀನಿ. ಹಸಿ ಇತ್ತು, ಇವತ್ತು ರಾತ್ರಿ ಮಳೆ ಬಂತಂದ್ರೆ ಬೆಳಿಗ್ಗೆ ಹೋಗಿ ಬಿತ್ತಬಿಡ್ತಿದ್ದೆ. ಒಂದ್ಸರಿ ಏನಾಯ್ತು, ಆಕಸ್ಮಿಕವಾಗಿ ಮೇ ತಿಂಗಳಲ್ಲಿ ಮಳೆ ಬಂತು, ನಮಗೆ ಬರೋದು ರೇರು, ಮೇ ತಿಂಗಳಲ್ಲಿ ಮಳೆ ಬಂತು. ನನ್ನ ಇದು ಇನ್ಸೆಂಟಿವ್ ಇತ್ತಂದ್ರೆ ಬೆಳೆ ಪರಿವರ್ತನೆ ಮಾಡ್ಬೇಕನ್ನೋ ನನ್ನ ಕಾನ್ಸೆಪ್ಟ್ ಇತ್ತು. ನಾನು ಪಕ್ಕದ ಊರಲ್ಲಿ ಒಂದ್ಸರಿ ಹೋದಾಗ ಹೆಸರು ಬೆಳೆದಿದ್ರು, ಜೂನ್ ಅಲ್ಲಿ ಹೋದಾಗ ಹೆಸರು ಕಾಳನ್ನ ಕಣದಲ್ಲ ಹಿಡಿದೆ, ಅವು ಯಾವ ವರ್ಷದವು ಅಂತ ಕೇಳಿದೆ. ಇದೇ ವರ್ಷದವನ್ನ ಈಗ ಮಳೆನೇ ಇಲ್ಲ ಹೆಂಗ್ ಬಂತು ಅಂದ್ರೆ, ಇಲ್ಲ ನಾವು ಮುಂಚೆ ಬಿತ್ತಿಸಿ ಬಂದಿದ್ರು, ನಾವ್ಯಾಕೆ ಬಿತ್ತಬಾರ್ದು, ಪಕ್ಕದವ್ರು ಬಿತ್ತ ನಾವ್ಯಾಕೆ ಬಿತ್ತಬಾರ್ದು. ಇಲ್ಲೇ ಹತ್ತಿರದ ಉಡೇಮಲ್ಲಿ ಹೋಗಿದ್ದಾಗ ಈ ಘಟನೆ ನಡೆಯಿತು. ನನ್ನ ಮನಸ್ಸಲ್ಲಿ ಇತ್ತು ಬಿತ್ತಬೇಕು ಅಂತ. ನನ್ನ ಬಿತ್ತಲಿಕ್ಕೆ ಲೇಬರ್ ಕರಿ ಅನ್ನಿಸಿಟ್ಟಿಲ್ಲ, ನನ್ನ ಮನೆಯಲ್ಲೂ ಹೇಳಿಲ್ಲ. ನಾನು ಕೂರಿಗೆ ರೆಡಿ ಮಾಡಿಕೊಂಡೆ, ರಾತ್ರಿ ಮಳೆ ಆಯಿತು, ಬೆಳಿಗ್ಗೆ ಹೋದೆ, ಹೊಲದಲ್ಲೋಗಿ ಬಿತ್ತಬಿಟ್ಟು, ಒಂದು ದಿನ ಬಿತ್ತಿದೆ. ಬಿತ್ತಿದಾಗ ಅದು ಸುಮಾರು ಒಂದು 15-20 ದಿನ ಮಳೆ ಬರಲಿಲ್ಲ. ಎಲ್ಲರೂ ನನ್ನ ಹತ್ರ ಗೊನಗ ಕಿಡಿದ್ರು, ಇವನು ಎಂತ ಹುಚ್ಚ ಅಂತಂದು ಎಲ್ಲ ಮಾತಾಡಕ್ಕಿಡಿದ್ರು. ಅದಾದ್ಮೇಲೆ ಇಳುವರಿ ಬಂತು, ಎಲ್ಲೂ ಇಲ್ಲ ಅಂತ ಇಳುವರಿ, ಒಳ್ಳೆ ಕಾಳು ಕಣ್ಣು ಗೊತ್ಕೊಳ್ಳಂಗೆ ಒಳ್ಳೆ ದೃಢವಾದ ಕಾಳು ಬಂತು, ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಆಯ್ತು, ಒಳ್ಳೆ ಬೆಳೆ ಬಂತು. ಅದಾದ್ಮೇಲೆ ಮತ್ತೆ 12 ವರ್ಷ ಬಿದ್ದಿದೆ, ಮಾರನೇ ವರ್ಷ ಆ ಇಳುವರಿ ಬರಲಿಲ್ಲ. ಮತ್ತೆ 3ನೇ ವರ್ಷ ಸ್ವಲ್ಪ ರೋಗ ಜಾಸ್ತಿ ಆಯ್ತು. ಅಲ್ಲ ಇವೆಲ್ಲ ಸಹಜ, ಒಂದೇ ಸರಿಗೆ ಹಿಂಗೆ ಬರ್ತದೆ. ನನ್ನ ನೋಡ್ಕೊಂಡು 4-5 ಜನ ಕಾಪಿ ಮಾಡಿ ಬಿತ್ತಿದ್ರು, ಸಕ್ಸಸ್ ಆಗಲಿಲ್ಲ. ಅಂದ್ರೆ ಹಿಂಗೆ ನಾನು ಹೇಳ್ತಿರೋದು, ನಮ್ಮಲ್ಲಿ ಯಂತ್ರೋಪಕರಣ ಇದ್ರೆ ಯಾರ ಸಹಾಯ ಇಲ್ದಲೆ ಯಾವ ಸಮಯನೂ ನೋಡದಲ್ಲ ಏನೂ ಮಾಡಿದ್ರೆ ನಾವು ಮಾಡಕ್ಕೆ ನಾವು ರೆಡಿ ಆಗ್ಲಿಕ್ಕೆ ನಮ್ಮಲ್ಲಿ ಯಂತ್ರೋಪಕರಣ ಇರಬೇಕು. ಈಗ ಸಂಯುಕ್ತ ಕುರಿಗೆ ಇರೋದ್ರಿಂದ ಯಾರ ಸಹಾಯನೂ ಬೇಕಿಲ್ಲ, ರೆಡಿ ಇತ್ತು, ಎತ್ತ ನೋಡ್ಕೊಂಡೆ ಓದಿ ಬಿತ್ತಿದೆ. ಇದು ಬೇಕು, ಯಂತ್ರೋಪಕರಣ ಬೇಕು. ಪ್ರತಿಯೊಂದು ರೈತರು ಆಧುನಿಕತೆ ಅಳವಡಿಸಿರುವ ಕೃಷಿಯಲ್ಲಿ ಅಂತೀರಾ? ಅಳವಡಿಸ್ಕೋಬೇಕು. ಒಂದು, ನಮಗೆ ಸರ್ಕಾರದಲ್ಲಿ ಸಾಕಷ್ಟು ಇದಾವೆ, ಅವ್ರ ಮಾಹಿತಿ ಇರುತ್ತೆ, ಆ ಮಾಹಿತಿಯನ್ನು ರೈತರ ಮಟ್ಟಿಗೆ ತಲುಪಿಸ್ಬೇಕು. ಈಗ ನನಗೆ ಗೊತ್ತಿತ್ತು, ನಾನು ನೋಡ್ಕೊಂಡು, ನನಗೆ ಗೊತ್ತಿಲ್ಲದವ್ರು ಪಾಪ ಭಾಳ ಜನ ಇದ್ದಾರೆ. ಈಗ ಸುಮಾರು ಜನ ನಮ್ಮಲ್ಲಿ ಏನಾಗಿದೆ ಅಂದರೆ, ಇತ್ತೀಚೆಗೆ ಟ್ಯಾಕ್ಟರ್ ಡ್ರಾನ್ ಸೀಟಲ್ಲಿ ಬಂದಿದೆ, ಬುಲೆಟ್ ಡ್ರಾನ್ ಇದೆ, ಬಟ್ ಯಾರಿಗೂ ಉಪಯೋಗಿಸೋಕೆ ಆಗ್ತಿಲ್ಲ. ಬಹಳ ಜನ ಬಂಡವಾಳ ಹಾಕಿ ಟ್ಯಾಕ್ಟರ್ ಡ್ರಾನ್ ಸೀಟಲ್ಲಿ ಮಾಡೋಕೆ ಆಗಲ್ಲ. 1 ಎಕರೆ 2 ಎಕರೆ 3 ಎಕರೆ ಕಟ್ಕೊಂಡವರು, ಇದು ಸಾಕಷ್ಟು ಜನ ಇದ್ದಾರೆ, 5 ಎಕರೆವರೆಗೆ ಇದ್ದಾರೆ. ಅವರಿಗೆ ಟ್ಯಾಕ್ಟರ್ ಡ್ರಾನ್ ಕೊಂಡ್ಕೊಂಡು ಮಾಡೋಷ್ಟು ಕೆಪಾಸಿಟಿ ಇರಲ್ಲ. ಅಂಥವ್ರಿಗೆ ಬುಲೆಟ್ ಡ್ರಾನ್ ಅಂದ್ರೆ ಎತ್ತಿನ ಸಂಯುಕ್ತ ಕೂರಿಗೆ ಇದ್ರೆ ಸಹಾಯದಿಂದಲೇ ಏನಾದ್ರು ಸಿಕ್ಕರೆ ತಗೊಂಡವರು ಎತ್ತಿನಿಂದಲೇ ಬಿತ್ಕೋತಾರೆ. ಯಾರು ಹಂಗಿಲ್ದಲೆ ಯಾರು ಇದಿಲ್ದಲೆ ಬಿತ್ಕೋತಾರೆ. ಅವನ್ನ ಸರ್ಕಾರದ ಸುಮಾರು ಸಣ್ಣ ಅವ್ರ ಗಮನಕ್ಕೆ ತಂದಿನಿ, ಇಡಿಯವ್ರಿಗೆ ತಂದಿನಿ, ಹೇಳಿದ್ದೀನಿ. ಆದ್ರೆ ಅದಿನ್ನು ಆ ಮಟ್ಟಕ್ಕೆ ಬಂದಿಲ್ಲ, ಸಬ್ಸಿಡಿ ಸಿಕ್ಕಿಲ್ಲ, ಕೊಟ್ಟಿಲ್ಲ. ನಾನು ಸಬ್ಸಿಡಿ ಇಲ್ಲದೆ ನಾನು ಪೂರ್ತಿ ಹಣ ಕೊಟ್ಟು ಸಂದಾಯ ಮಾಡಿ ನಾನು ತಗೊಂಡೆ, ತಗೊಂಡು ನಾನು ಇಟ್ಕೊಂಡಿದ್ದೀನಿ. ಸುಮಾರು ಜನಕ್ಕೂ ಕೊಡಿಸಿದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಎತ್ತುಳು ಕಟ್ಕೊಳ್ಳೋರು ಇಲ್ದಂಗೆ ಆಗ್ಬಿಟ್ಟಿದೆ. ಅಂದರೆ ಅವ್ರು ಮೇವು ಮೇಯಿಸೋದು ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳಿ ಭಾಳ ಜನ ಎತ್ತುಳು ಇಲ್ದರೂ ಇದ್ದಾರೆ. ಎತ್ತುಳು ಬೇಕು, ಎತ್ತುಳು ಕಟ್ಟೋದ್ರಿಂದ ನಮಗೆ ಚಿಕ್ಕ ಚಿಕ್ಕ ಸಂಧಿಗಳಿರ್ತವೆ, ಗೊಂದಿಗಳಿರ್ತವೆ, ಮೂಲೆ ಮುಂಕಟ್ಟುಗಳಿರ್ತವೆ. ಅಂಥದ್ರಲ್ಲಿ ಟ್ಯಾಕ್ಟರ್ ನಲ್ಲಿ ಸಂಧಿ ಹೋಗೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಎತ್ತುಳದಾದ್ರೆ ಎಲ್ಲಿ ಬೇಕಾದರೂ ಮಾಡ್ಕೋಬಹುದು. ಜೊತೆಗೆ 1 ಎಕರೆ 2 ಎಕರೆ ಇದ್ದಾಗ ಸ್ವಲ್ಪಕ್ಕೆ ಬರೋದ್ರೆ ಕರೆದಾಗ ಬರೋದಿಲ್ಲ, ಭಾಳ ಇದ್ದವ್ರಿಗೆ ಅವ್ರಿಗೆ ಬೇಕಾಗುತ್ತೆ, ಟ್ರ್ಯಾಕ್ಟರ್ ಬೇಕಾಗುತ್ತೆ. ಸಣ್ಣ ಪುಟ್ಟ ವ್ಯವಸಾಯಗಾರರಿಗೆ ಎತ್ತಿನ ಬೇಸಾಯಕ್ಕೆ ತಕ್ಕಂತೆ ಎತ್ತುಗಳಿಗೆ ಕೂರಿಗೆ ಮತ್ತು ಎತ್ತುಗಳು ಬೇಕು. ಸಾಕಷ್ಟು ಜನ ರೈತರು ಏಕ ಬೆಳೆ ಪದ್ಧತಿನ ಅಳವಡಿಸ್ಕೊಳ್ತಾರೆ. ಈ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ಎಷ್ಟು ಅನುಕೂಲ ಅಂತೀರ ರೈತರಿಗೆ? ಏಕ ಬೆಳೆ ಪದ್ಧತಿ ಇತ್ತೀಚೆಗೆ ಬಂದ, ಶೇಂಗಾದಲ್ಲಿ ದುಡ್ಡು ಯಾವಾಗ ನೋಡಿದ್ರು ನಮ್ಮ ರೈತರು ಅಲ್ಲಿಂದ ಏಕ ಬೆಳೆಗೆ ಬಂದ್ರು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು, ಸಮಗ್ರ ಕೃಷಿನೇ ಇಟ್ಕೊಂಡಿದ್ರು. ಪ್ರತಿ ಒಂದು ಬೆಳೆ ಬೆಳೆಯೋದ್ರಿಂದ ನಮಗೆ ಆಹಾರ ಪದ್ಧತಿಯಲ್ಲಿ ಎಲ್ಲವನ್ನೂ ಸಿಗುತ್ತೆ ಒಂದು. ಆಮೇಲೆ 365 ದಿನ ಕೆಲಸ ಸಿಗುವಂತ ಪದ್ಧತಿ ಇತ್ತು. ಒಂದು ಬೆಳೆ ಅಲ್ಪಾವಧಿ ಬೆಳೆ, ಒಂದು ಮಧ್ಯಮಾವಧಿ ಬೆಳೆ, ಒಂದು ದೀರ್ಘಾವಧಿ ಬೆಳೆ. ಈ ತರ ಇಟ್ಕೊಂಡಾಗ ಪ್ರಾರಂಭದಲ್ಲಿ ಮೇ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿದ್ದು ಅಂದ್ರೆ ಏಪ್ರಿಲ್ ಮೇ ಇಂದ ಬಿತ್ತಕ್ಕೆ ಔಡ್ಲ, ಜೋಳ, ಆಮೇಲೆ ತೊಗರಿ, ಇಂಥದ್ದೆಲ್ಲ ಲಾಂಗ್ ಡ್ಯೂರೇಷನ್ ಇರತಕ್ಕಂಥ ಬೆಳೆ ಬಿತ್ತಾರೆ. ಆಮೇಲೆ ಅಲ್ಪಾವಧಿ ಬೆಳೆ ಬಿತ್ತಾರೆ. ಅದು ಬಿತ್ತಿದಾಗಿರುತ್ತೆ ನಮಗೆ ಅದೊಂದು ಸ್ವಲ್ಪ ಕೆಲಸ ಆಗುತ್ತೆ ಪ್ರಾರಂಭದಲ್ಲಿ. ಆಮೇಲೆ ಇನ್ನೊಂದು ಎರಡು ತಿಂಗಳು ಬಿಟ್ಟು ಇನ್ನೊಂದು ಕೆಲಸ ಆಗುತ್ತೆ, ಇನ್ನೊಂದು ಕೆಲಸ. ಒಂದೊಂದನ್ನೇ ಹಂಚಿಕೆ ಮಾಡೋಕ್ಕೂ ಸುಲಭ ಆಗುತ್ತೆ. ಒಂದೇ ಸರಿ ಎಲ್ಲವೂ ಕೆಲಸ ಬಂದು ಮಾಡಲಿಕ್ಕೆ ಮನುಷ್ಯ ಕಷ್ಟ ಆಗುತ್ತೆ. ಅದಕ್ಕೆ ಅಲ್ಪಾವಧಿ ದೀರ್ಘಾವಧಿ ಮಧ್ಯಮಧ್ಯ ಎಲ್ಲ ಬೆಳೆದಾಗ ಎಲ್ಲ ಕಾಲದಲ್ಲೂ ಬೆಳೆ ಕಟಾವು ಮಾಡೋದಾಗಲಿ ಕಳೆ ತೆಗೆಯೋದಾಗಲಿ ಬಿತ್ತದ ಎಲ್ಲನೂ ಸಮಗ್ರವಾಗಿ ಒಂದು ವರ್ಷದ ಉಳಿದಕ್ಕೂ ರೈತನಿಗೆ ಕೆಲಸ ಸಿಗ್ತಾನೆ ಇರುತ್ತೆ. ಆ ಥರದಲ್ಲಿ ಮಾಡೋದು ಒಳ್ಳೆಯದು. ಜೊತೆಗೆ ಒಂದು ಬೆಳೆ ಏನೋ ಈ ವರ್ಷ ಯಾವುದೋ ಒಂದು ರೋಗನೋ ಅಥವಾ ಇನ್ನೇನೋ ಮಳೆಯಿಂದನೋ ಯಾವುದೋ ಒಂದು ಅನಾಹುತ ಆಗಿ ನಮಗೆ ಬೆಳೆ ಸರಿಯಾಗಿ ಬರಲಿಲ್ಲ ಅಂದಾಗ ಆ ಬೆಳೆಯನ್ನು ಇನ್ನೊಂದು ಬೆಳೆಯಲ್ಲಿ ಸರಿದೂಗಿಸ್ಕೊಂಡ್ಬಿಡುತ್ತೆ. ಆವಾಗ ನಮಗೆ ಅನುಕೂಲ ಆಗುತ್ತೆ, ಎಲ್ಲವೂ ಬೇಕು ಅಂತ ನಾನು. ಆಮೇಲೆ ಒಂದೇ ನಮಗೆ ಏನಾಗಿದೆ, ನಮ್ಮ ರೈತರೆಲ್ಲರೂ ಶೇಂಗಾನೇ ಆಗ್ತದೆ. ನಾವಾದ್ರೂ ಒಳ್ಳೆಯ ಒಳಗೆ ಊಟ ಅಂದರೆ ಒಂದು ದಿನ ಊಟ ಮಾಡ್ಬೋದು, ಎರಡು ದಿನ ಮಾಡ್ಬೋದು, ಹದಿನೈದು ದಿನ ಮಾಡ್ಬೋದು, ತಿಂಗಳು ಮಾಡ್ಬೋದು, ನಂತರ ಬಾಯಿ ಕೆಟ್ಟೋಗುತ್ತೆ. ಭೂಮಿಯನ್ನು ಅದು ಒಂದು ಸಾರ ಸತ್ವಯುತ ಅದು ಭೂಮಿ, ಅದಕ್ಕೂ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಒಂದೇ ಬೆಳೆ ತಗೊಂಡಾಗ ಇನ್ನೊಂದು ಬೆಳೆಗೆ ಸಿಗಲ್ಲ. ಈಗ ಜೋಳ ಬಿತ್ತಿ, ತೊಗರಿ ಬಿತ್ತಿ ಅಥವಾ ನವಣೆ ಬಿತ್ತಿ, ಶೇಂಗಾ ಈ ಥರ ಅಲ್ಲಿ ಬದಲಾವಣೆ ಮಾಡ್ತಾ ಹೋದಾಗ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಎಲ್ಲ ಬೆಳೆಗಳು ಸಮವಾಗಿ ಸಿಗುತ್ತೆ. ಆ ಭೂಮಿಗಳು ಈಗ ಕೊರತೆ ಆಗಿರ್ತಕ್ಕಂಥ ಪೋಷಕಾಂಶಗಳು ಮತ್ತೆ ತುಂಬಿಕೊಳ್ತವೆ. ಆವಾಗ ನಮಗೆ ಬೆಳೆ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ರೋಗ ರೋಗಜನಗಳು ತಪ್ಪುತ್ತವೆ. ಪ್ರತಿ ವರ್ಷ ಈ ವರ್ಷ ಮಳೆ ಶೇಂಗಾ ಗೆ ರೋಗ ಬಿತ್ತು ಅಂದ್ರೆ ಮುಂದಿನ ವರ್ಷ ಬಿತ್ತಿದಾಗ ಅದೇ ಶೇಂಗಾದ ಬೆಳೆ ಇರ್ತಕ್ಕಂಥ ರೋಗ ಮುಂದಿನ ಶೇಂಗಾಕ್ಕೂ ಬರುತ್ತೆ. ಅದ್ರ ಬದಲಾಗಿ ಬೇರೆ ಬಿತ್ತಿದಾಗ ಆ ಬೆಳೆ ಪರಿವರ್ತನೆ ಆದಾಗ ಅಲ್ಲಿರ್ತಕ್ಕಂಥ ರೋಗಾಣುಗಳು ಸಾಯ್ತವೆ, ಆ ಪೋಷಕಾಂಶಗಳು ಭರ್ತಿ ಆಗ್ತವೆ, ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ಸಮಗ್ರ ಕೃಷಿ ಅಳವಡಿಸಬೇಕಂತ ಹೇಳಿದ್ರೆ ಸಮಗ್ರ ಕೃಷಿ ಜೊತೆಗೆ ಏನಾದರೂ ಈ ಉಪಕಸಬುಗಳನ್ನ ಅಳವಡಿಸ್ಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತಾ ರೈತರಿಗೆ? ತುಂಬಾ ಅನುಕೂಲ, ತುಂಬಾನೇ ಅನುಕೂಲ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಎರೆಹುಳು ಸಾಕಾಣಿಕೆ, ತುಂಬಾ ಸಾಕಷ್ಟು ಉಪಕಸಬುಗಳಿದಾವೆ. ಹೈನುಗಾರಿಕೆ ಇದೆ, ಎಲ್ಲ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ. ಜೇನು ಸಾಕಾಣಿಕೆ ಮಾಡೋದ್ರಿಂದ ನಮ್ಮಲ್ಲಿ ತುಪ್ಪ ಒಂದೇ ಕಾನ್ಸೆಪ್ಟ್ ಇಟ್ಕೋಬಾರ್ದು. ನಮ್ಮಲ್ಲಿ ಈಗ ಸಾಕಷ್ಟು ತೆಂಗಿರ್ಬೋದು, ಹುಣಸೆ ಇರ್ಬೋದು, ತೊಗರಿ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಯಾವ್ದೊಂದು ಬೆಳೆ ಇರ್ಬೇಕಾದ್ರೆ ಗಂಡು ಹೆಣ್ಣು ಪಾಲ್ಯೇಷನ್ ಆದ್ರೇ ಅದು ಕಾಳಾಗಂಥದ್ದು. ಆ ಕಾಳಾಗಬೇಕಾದ್ರೆ ಜೇನುಹುಳ ಬೇಕು ನಮಗೆ. ರೈತರ ಮಿತ್ರ ಅಂದ್ರೆ ಜೇನುಹುಳ ಒಂದು, ಎರೆಹುಳ ಒಂದು, ತುಂಬಾ ತುಂಬಾ ಬಹಳ ಜನಕ್ಕೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಅಷ್ಟೊಂದು ಉಪಕಾರಿ ಜೀವಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಉಪಯೋಗ ಮಾಡ್ತದವೆ. ಅದನ್ನ ಜೇನು ಸಾಕಾಣಿಕೆ ಮಾಡೋದ್ರಿಂದ ಪಾಲ್ಯೇಷನ್ ಆಗುತ್ತೆ, ಜೊತೆಗೆ ಬಂದ್ರೆ ತುಪ್ಪ ಬರುತ್ತೆ. ತುಪ್ಪನ್ನೇ ಕಾನ್ಸೆಪ್ಟ್ ಅಲ್ಲ, ನಮಗೆ ಪಾಲ್ಯೇಷನ್ ಮುಖ್ಯ. ಪಾಲ್ಯೇಷನ್ ಆದಾಗ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಕೆಲವು ಬಹಳ ಜನ ಸುಡ್ತಾರೆ ಜೇನನ್ನ, ಹುಟ್ಟನ್ನ, ತುಪ್ಪ ತೆಗೆಯೋಕ್ಕೋಸ್ಕರ ಸುಡ್ತಾರೆ. ದಯಮಾಡಿ ಸುಡಬಾರ್ದು ಅವನ್ನ, ಅವು ನಮಗೆ ಉಪಯೋಗ ಆಗತಕ್ಕಂತ ಜೀವಿಗಳು. ಅವನ್ನ ಸಾಯಿಸ್ತಾರೆ, ನಮ್ಗೆ ಗೊತ್ತಿಲ್ಲದ್ರೆ ಸಾಯಿಸ್ತೀವಿ, ಗೊತ್ತಿಲ್ಲದ್ರೆ ನಾವು ಸಾಯಿಸ್ತಾರೆ, ಗೊತ್ತಿಲ್ಲದ್ರೆ ನಮಗೆ ತುಪ್ಪಕ್ಕೋಸ್ಕರ ಆಸೆ ಬಿದ್ದು ಸಾಯಿಸ್ತೀವಿ. ಅದನ್ನು ತಪ್ಪಿಸ್ಬಿಟ್ಟು ಅವ್ನು ಸಾಕಾಣಿಕೆ ಮಾಡೋಂಥ ಪದ್ಧತಿ ಮಾಡಿಕೊಂಡಾಗ ಈಗ ಕುಂಬಳದಲ್ಲಿ ಪಾಲ್ಯೇಷನ್ ಚೆನ್ನಾಗಾಗುತ್ತೆ, ಎಲ್ಲದರಲ್ಲೂ ಪಾಲ್ಯೇಷನ್ ಆಗುತ್ತೆ. ಆದರೆ ಇಳುವರಿ ಬರುತ್ತೆ ನಮಗೆ, ಉಪಕಾರಿ ಜೀವಿಗಳವು. ಅವನ್ನ ಮತ್ತು ಎರೆಹುಳ ಇರ್ಬೋದು, ಎರೆಹುಳ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ, ಔಷಧಿಗಳನ್ನೇ ಹಾಕೋದ್ರಿಂದ ಎರೆಹುಳಗಳು ಬೆಳವಣಿಗೆ ಆಗ್ತಾ ಇಲ್ಲ. ಸಾವಯವ ವಸ್ತುಗಳು ಸಾಕಷ್ಟು ಭೂಮಿ ಸೇರಿದಾಗ ಎರೆಹುಳ ಆಟೋಮೆಟಿಕ್ ಆಗಿ ಬೆಳೀತವೆ, ಒಳಗಡೆ ಇರ್ತಾವೆ. ಅವು ಇದ್ದಾಗ ನಮಗೇನಾಗುತ್ತೆ, ಹೆಚ್ಚಿನ ಪೋಷಕಾಂಶಗಳನ್ನು ಬದಲಾವಣೆ ಮಾಡಿಬಿಟ್ಟು ನಮಗೆ ಭೂಮಿಗೆ ಬೆಳೆ ಕೊಡ್ತವೆ. ಅವೆಲ್ಲ ಸಾಕಾಣಿಕೆ ಮಾಡಿಕೊಟ್ರೆ ಒಳ್ಳೆಯದು, ತುಂಬ ಒಳ್ಳೆಯದು. ಬೇಕು ಒಂದೇ ಬೆಳೆ ಯಾವುದೂ ಇರಬಾರ್ದು, ನಮಗೆ ಎಷ್ಟೇ ಊಟ ಎಷ್ಟೇ ಚೆನ್ನಾಗಿದ್ರು ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ ಬೇಕು. ಅದೇ ಥರ ಉಪಕಸವನ್ನು ಅಳವಡಿಸ್ಕೊಂಡಾಗ ಅವು ನಮ್ಗೆ ಉಪ್ಪಿನಕಾಯಿ ಇದ್ದಂಗೆ, ಊಟ ಎಷ್ಟೇ ರುಚಿ ಇದ್ರೂ ಉಪ್ಪಿನಕಾಯಿ ಇದ್ರೆ ಸ್ವಲ್ಪ ನಮ್ಮ ಸಣ್ಣ ಪುಟ್ಟ ಕೆಲಸಗಳಿಗೆ ನಮಗೆ ಅಲ್ಪ ಇದು ಹಣಕಾಸಿನ ಇದಕ್ಕೆ ಇದಾಗುತ್ತೆ. ಅದೇ ಥರ ಹೈನುಗಾರಿಕೆ ಇದೆ, ಹೈನುಗಾರಿಕೆ ಮಾಡೋದ್ರಿಂದ ನಮಗೆ ಒಂದಲ್ಲ ನಾಲ್ಕು ಥರ ನಾಲ್ಕೈದು ಥರ ಆಗುತ್ತೆ. ಅದರಿಂದ ಹಾಲು ಬರುತ್ತೆ, ಒಂದು ಡೈಲಿ ನಮಗೆ ಹಾಲಿಂದ ಉತ್ಪನ್ನ ಬರುತ್ತೆ, ಹಾಲು, ಮೊಸರು, ತುಪ್ಪ ಮನೆಗೂ ಉಪಯೋಗ ಮಾಡ್ಬೋದು, ಹೆಚ್ಚಾಗಿ ಮಾರಾಟ ಮಾಡ್ಬೋದು. ಜೊತೆಗೆ ಸಗಣಿ ಬರುತ್ತೆ, ಸಗಣಿಯಿಂದ ನಾವು ಪಕ್ಕದಲ್ಲಿ ಗೊಬ್ಬರ ಗ್ಯಾಸ್ ಮಾಡಿಕೊಟ್ರೆ ಗ್ಯಾಸ್ ಬರುತ್ತೆ, ಅದರಿಂದ ಅಡಿಗೆ ಉಪಯೋಗಿಸಬಹುದು. ಗ್ಯಾಸ್ ಬಂದ ಮೇಲೆ ಆ ಬಂದಿರತಕ್ಕಂಥ ಸ್ಲರಿ ಏನಿದೆ, ಸ್ಲರಿಯಲ್ಲಿ ಮೀಥೇನ್ ಗ್ಯಾಸ್ ಹೋದ್ಮೇಲೆ ಆ ಸ್ಲರಿ ಒಳ್ಳೆ ಉತ್ಕೃಷ್ಟವಾಗಿರುತ್ತೆ, ಅದು ಎರೆಹುಳಕ್ಕೆ ಒಳ್ಳೆ ಆಹಾರ. ನಾವು ಎಲ್ಲೂ ಮತ್ತೆ ಅಂತ ಆಹಾರ ಎರೆಹುಳು ಕೊಡಕ್ಕಾಗಲ್ಲ, ಅಂತ ಆಹಾರ ಅದು. ಎರೆಹುಳು ಬೆಳೆಸಿದಾಗ ಎರೆಹುಳದ ಗೊಬ್ಬರ ನಾವು ಒಂದು ಚಕ್ಕಡಿ ಗಾಡಿ ಹಾಕೋದಂದ್ರೆ ಒಂದು ಚೀಲ ಎರೆಹುಳು ಗೊಬ್ಬರ ಹಾಕೋದ್ರಿಂದ ಅಷ್ಟು ಪೋಷಕಾಂಶಗಳು ಅದರಲ್ಲಿರುತ್ತವೆ. ನಾವೇನು ಸುಮ್ಮನೆ ಒಂದು ಚಕ್ಕಡಿ ಗಾಡಿ ಗೊಬ್ಬರ ಹಾಕಿದ್ದು ಅನ್ನೋದು ಬೇಡ, ಒಂದು ತಿಪ್ಪೆ ಒಂದು ಚೀಲ ತಗೊಂಡು ಭೂಮಿಗೆ ಅಷ್ಟು ಹಾಕಿದ್ರೆ ಸಾಕು, ಅಷ್ಟೊಂದು ಪೌಷ್ಟಿಕ ಆಹಾರ ಸಿಗುತ್ತೆ ಅದರಲ್ಲಿ. ಆ ಥರ ಎರೆಹುಳ ಸಾಕಾಣಿಕೆ ಇರ್ಬೋದು, ಹಸು ಸಾಕಾಣಿಕೆ ಇದ್ರೆ ಕರು ಬಂತು, ಹಾಲು ಬಂತು, ಎರೆಹುಳ ಬಂತು, ಎರೆಹುಳ ಗೊಬ್ಬರ ಉತ್ಕೃಷ್ಟದ ಗೊಬ್ಬರ ಸಿಕ್ತು, ಅವೆಲ್ಲ ನಮಗೆ ಉಪಕಾರ ಆಗುತ್ತೆ. ಆಮೇಲೆ ಅದೇ ಥರ ಗಂಜಲ ಬರುತ್ತೆ, ಗಂಜಲ ನಮಗೆ ಒಂಥರ ಟಾನಿಕ್ ಹೌದು, ಇನ್ಸೆಕ್ಟ್ ಹೌದು. ಅದನ್ನು ಸ್ಪ್ರೇ ಮಾಡಿದಾಗ ಸಣ್ಣ ಪುಟ್ಟ ಹುಳುಗಳು ಸಾಯ್ತವೆ, ಆಮೇಲೆ ಅದು ಒಳ್ಳೆ ಸಾರಜನಕಯುಕ್ತ ಟಾನಿಕ್ ಅದು. ಅದು ಸ್ಪ್ರೇ ಮಾಡೋದು ಒಳ್ಳೆ ಗಿಡ ಚೆನ್ನಾಗಿ ಬರುತ್ತೆ, ಅದನ್ನು ಹೌದು. ನಾವು ನೀರಿನ ಮುಖಾಂತರ ಡ್ರಿಪ್ನ ಮುಖಾಂತರ ಏನು ಕೊಡೋದು ಅದಕ್ಕೂ ಕೊಡ್ಬೋದು, ಅಥವಾ ನಾವು ಮೇಲೆ ಎಲೆ ಮೇಲೆ ಸ್ಪ್ರೇನೂ ಮಾಡ್ಬೋದು, ಯಾವುದೇ ಒಂದು ಟಾನಿಕ್ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು. ಆ ಥರ ಲಾಭದಾಯಕ ಇದೆ. ಒಟ್ಟಾರೆಯಾಗಿ ರೈತರು ಕೃಷಿಯಲ್ಲಿ ಪ್ರಗತಿ ಕಾಣಬೇಕಂದ್ರೆ ಸಮಗ್ರ ಕೃಷಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ ನೀವು? ಹೌದು ಹೌದು, ಎಲ್ಲ ಸಮಗ್ರ ಕೃಷಿಯಲ್ಲಿ ಮಾಡಿದಾಗಲೇ ನಾವೇನಾದರೂ ಒಂದರಲ್ಲಿ ಕೈ ಸುಟ್ಕೊಟ್ರೆ ಇನ್ನೊಂದ್ರೆ ನಮಗೆ ಕೈ ಹಿಡಿತದೆ. ಅವಾಗ ನಮಗೆ ದುಡುಕಾಗಿ ಇರ್ಬೋದು, ನಾವು ಹೆಂಗೆ ಬದುಕ್ಬೋದು, ನಾವು ಇನ್ನು ಈ ಬೆಳೆಯಲ್ಲಿ ಇನ್ನೊಂದು ಬೆಳೆಯೋದಾದ್ರೆ ನಾವು ತಗೋಬೋದು. ನಾವು ಒಂದೇ ಬೆಳೆಯಲ್ಲಿ ನಂಬ್ಕೊಂಡೋದಾಗ ಬೆಳೆ ಈ ವರ್ಷ ಕಡಲೆಕಾಯಿ ಹಾಕಿದರೆ ನಮಗೆ ಹಾಕಿರ್ತಕ್ಕಂಥ ಬಂಡವಾಳವೂ ಬರೋದಕ್ಕಷ್ಟೇ ಇದೆ, ಬರೀ ಗಿಡ ಒಂದು ಬೆಳೆದ್ರೆ ಬಿಟ್ಟರೆ ಒಳಗಡೆ ಕಾಯಿ ಇಲ್ಲ. ಈ ಸಾರಿ ಏನಾಗ್ಬಿಟ್ಟಿದೆ, ಸಿಕ್ಕಾಬಿಟ್ಟು ರೋಗ ಬಂದು ಎಲ್ಲ ಕಪ್ಪಾಗ್ಬಿಟ್ಟದೆ, ಮೇಲ್ಗಡೆ ಗಿಡ ಏನೂ ಇಲ್ಲ, ನೋಡೋಕ್ಕೆ ದೊಡ್ಡದಾಗಿ ಬೆಳೆದಿದೆ ಗಿಡ ಎಲ್ಲ ಕಪ್ಪಾಗಿದೆ, ಕೆಳಗಡೆ ಕಾಯಿಯಿಂದ ಒಂದು ಎರಡು ಇರ್ಬೋದು, ಅದು ಅದರಲ್ಲಿ ಕಾಳಿಲ್ಲ, ಆ ಥರದ ಬೆಳೆ ಆಗಿದೆ. ಅದ್ರ ಬದಲು ಸ್ವಲ್ಪ ನವಣೆ ಅಥವಾ ತೊಗರಿ ಉರುಳಿ ಎಲ್ಲ ಥರದ ಬೆಳೆಗಳು ಬೆಳೆದಾಗ ಈಗ ನಾನು ನವಣೆ ಹಾಕಿದ್ದೀನಿ, ನವಣೆ ಹಾಕಿರೋದ್ರಿಂದ ಅದನ್ನು ಕಟ್ ಮಾಡೋಕ್ಕೆ ಲೇಬರ್ ಸಿಗಲ್ಲ. ಈಗ ತುಂಬ ಕಷ್ಟ ಆಗಿದೆ ಲೇಬರ್ ಇಂದು, ಎಷ್ಟು ಕಷ್ಟ ಅಂದರೆ ಉಹಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟೊಂದು ಕಷ್ಟ ಆಗ್ತದೆ. ಅದಕ್ಕೆ ನಾನೇ ಮಾಡಿದ್ರು ಒಂದು ರೀಪರ್ ಸಿಗ್ತದೆ, ಈಗ ಅಂದರೆ ವರ್ಷ ಇದ್ರಲ್ಲಿ ರೀಪರ್ ಇದೆ, ಆ ರೀಪರ್ ತಂದು ಕಟ್ ಮಾಡಿದಾಗ ನಾಲ್ಕು ಸಾಲ ಇಟ್ಕೊಂಡು ಹೋಗುತ್ತೆ, ಒಂದ್ಸರಿ ಕಟ್ ಮಾಡಿ ಪಕ್ಕ ಕೊಳ್ಸ್ಕೊಂಡು ಹೋಗುತ್ತೆ. ಅದನ್ನು ನಾನು ಮತ್ತೆ ಸೀಡ್ ಕಟ್ಟಕ್ಕೆ ಹೋಗಲ್ಲ, ಹಂಗೆ ಡೈರೆಕ್ಟಾಗಿ ಲೋಡ್ ಮಾಡ್ಕೊಂಬಂದು ಕಣಕ್ಕಾಕ್ಬಿಟ್ಟು ಟ್ಯಾಕ್ಟ್ರಿಂದ ತುಳಿಸ್ಬಿಡ್ತೀನಿ. ನಾನು ಮತ್ತೆ ರೋಡಿಗೆ ಹಾಕಲ್ಲ, ರೋಡಿಗೆ ಹಾಕಿದಾಗ ಒಂದು ಥರದಲ್ಲ ನಾನಾ ಥರದ ನಷ್ಟಗಳಾಗ್ತವೆ. ಈಗ ವೆಹಿಕಲ್ ಓಡಿಸೋನಿಗೂ ಕಷ್ಟ, ಅವ್ರ ಕಣ್ಣಿಗೆ ಏನೋ ದೂಳೋದು ಅವನಿಗೂ ಕಷ್ಟ ಆಗುತ್ತೆ. ಜೊತೆಗೆ ನಾವು ವೆಹಿಕಲ್ ಬರೋ ಸ್ಪೀಡಲ್ಲಿ ನಾವೇನಾದ್ರು ಕೆಲಸ ಮಾಡಬೇಕಾದ್ರೆ ಆಕಸ್ಮಿಕ ಬ್ರೇಕ್ ಫೇಲ್ ಆಯಿತು, ಆಗ ಅದ್ರ ಮೇಲೆ ಬ್ರೇಕ್ ಆಗಿದೆ ಏನಾಯ್ತಂದ್ರೆ ಅನಾಹುತಗಳು ಹೋಗುತ್ತೆ ಅನಿಸುತ್ತೆ. ಅದಕ್ಕೆ ನಾನು ಮಾಡಿದ್ದೆ, ಮನೆ ಹತ್ರ ಕಡ ಮಾಡಿಬಿಟ್ಟು ಟ್ಯಾಕ್ಟ್ರಿ ತಗೊಂಡು ಒಂದು ಗಂಟೆ ತಿರುಗಿಸ್ಬಿಟ್ಟು ಎಲ್ಲ ಹಸ್ನ ಆಗುತ್ತೆ, ಮನೆ ಮುಂದೆ ಬಿದ್ದಿರುತ್ತೆ. ಕಾಳು ತಗೊಂಡು ತೂರ್ಕೊಂಡು ತೂರಕ್ಕೊಂದು ವಿನ್ನೋವರ್ ಮಾಡ್ಕೊಂಡಿದ್ದೀನಿ, ತೂರೋ ಮಿಷಿನ್ ಮಾಡ್ಕೊಂಡಿದ್ದೀನಿ, ತೂರ್ಕೊತೀನಿ. ನನಗೆ ಪೌಷ್ಟಿಕ ಆಹಾರ ಸಿಗ್ತದೆ. ಸಿರಿಧಾನ್ಯ ಎಷ್ಟು ಪೌಷ್ಟಿಕ ಆಹಾರ ಅಂದರೆ, ಮೊದಲು ಕಿರುಧಾನ್ಯ ಇದು, ಕಿರುಧಾನ್ಯ ತೃಣಧಾನ್ಯ, ತೃಣಧಾನ್ಯನ ಕಿರುಧಾನ್ಯ ಅಂತಂದ್ರೆ, ಕಿರುಧಾನ್ಯನ ಸಿರಿಧಾನ್ಯ. ಈಗ ಅಂದರೆ ಸಿರಿವಂತರು ತಿನ್ನೋದು ಸಿರಿಧಾನ್ಯ ಒಂದು ರೀತಿಯಿಂದ, ಆದರೆ ಸಿರಿವಂತಿಗೆ ಇರ್ತಕ್ಕಂಥ ಪೋಷಕಾಂಶಗಳಿರೋದ್ರೆ ಸಿರಿಧಾನ್ಯ, ಅದು ಪೋಷಕಾಂಶಗಳು ಅಷ್ಟೊಂದಿದೆ. ಅಂತಹ ಆಹಾರವನ್ನು ಬಿಟ್ಟುಬಿಟ್ಟು ನಮಗೆ ನಾವು ಹುಡುಗರಾಗಿದ್ದಾಗ ಎಂದಾದರೂ ಒಂದಿನ ಅಕ್ಕಿಯನ್ನು ಸಿಕ್ಕರೆ ನಮ್ಗೆ ಅವತ್ತು ಊಟನೇ ಮಾಡಿದ್ಲು, ಅಕ್ಕಿಯನ್ನು ಇವತ್ತು ಮಾಡ್ತಾರಂತೇಳಿ ಆ ಊಟಕ್ಕೆ ಅಕ್ಕಿ ಕಾಯ್ತಾ ಇದ್ವಿ. ಈಗ ಶ್ರೀಮಂತರು ತಿಂತಾ ಇದ್ರು ಅದನ್ನು, ಈಗ ಆ ಸಿರಿವಂತರೆಲ್ಲ ಕಿರುಧಾನ್ಯಕ್ಕೆ ಬಂದಿದ್ದಾರೆ, ಹಂಗಾಗಿ ಸಿರಿಧಾನ್ಯ ಅಂತಂದಾರೆ. ಅಂದರೆ ಸಿರಿವಂತರು ತಿನ್ನೋದ್ರಿಂದ ಸಿರಿಧಾನ್ಯ ಅಲ್ಲದು, ಸಿರಿವಂತಿಗೆ ಇರ್ತಕ್ಕಂಥ ಪೋಷಕಾಂಶ ಇರೋದು ಸಿರಿಧಾನ್ಯ. ಆ ಸಿರಿಧಾನ್ಯ ಬೆಳ್ಕೊಂಡು ನಾವು ತಿನ್ನಬೇಕು, ಸುಮ್ಮನೆ ಬೆಳೆದ್ರೆ ಸಾಲದು, ತಿನ್ನಬೇಕು. ಅದು ನಾವು ಊಟ ಮಾಡಿದರೆ ಒಂದು ಬೆಳಿಗ್ಗೆ ಮಾಡಿದ ಸಂಜೆವರೆಗೂ ನಮಗೆ ಒಳ್ಳೆ ಪುಷ್ಟಿ ಇರುತ್ತೆ, ಹಸಿವಾಗಲ್ಲ ಬೇಗ. ಸ್ವಲ್ಪ ಅದಕ್ಕೆ ಏನು ಬೇಕಾದ್ರೆ ಸ್ವಲ್ಪ ಹಾಲು ಮೊಸರು ಬೇಕು, ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ, ಮಾಡಿಕೊಟ್ರೆ ಒಳ್ಳೆ. ಅದರಲ್ಲಿ ಯಾವ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋಂಗಿಲ್ಲ, ನಾನೇ ಸ್ವತಃ ಹೊಣೆಯಿಂದ ಉಪ್ಮಾ ಮಾಡಿಸಿದ್ದೀನಿ, ಇಡ್ಲಿ ಮಾಡಿಸಿದ್ದೀನಿ, ದೋಸೆ ಮಾಡಿಸಿದ್ದೀನಿ, ರೊಟ್ಟಿ ಮಾಡಿಸಿದ್ದೀನಿ, ಮುದ್ದೆ ಮಾಡಿಸಿ ಎಲ್ಲವೂ ಮಾಡ್ತೀನಿ. ಎಲ್ಲ ಥರದ ಅಡುಗೆನೂ ಮಾಡ್ಬೋದು. ಸ್ವಲ್ಪ ಅದಕ್ಕೆ ಜಿಗಿಟ್ ಬರಲ್ಲ, ಜಿಗಿಟ್ ಬರೋಂಥ ಇನ್ನೊಂದು ಹಾಕ್ಕೊಟ್ರೆ ಸಾಕು, ಗೋಧಿನ ಇನ್ನೊಂದು ಹಾಕ್ಕೊಟ್ರೆ ಜಿಗಿಟ್ ಬರುತ್ತೆ. ಒಳ್ಳೆ ಚೆನ್ನಾಗಿರುತ್ತೆ, ಒಳ್ಳೆ ಫುಡ್ ಅದು. ನಮ್ಮ ತಾಯಿ 99 ವರ್ಷ ಈಗಲೂ ಬದುಕಿದ್ದಾಳೆ. ಎಷ್ಟು ಗಟ್ಟಿ ಮುಟ್ಟಿದ್ದಾಳೆ ಅಂದರೆ ಅಷ್ಟು ನಾನಿಲ್ಲ, ನನಗೆ 54 ವರ್ಷ, ನಮ್ಮ ತಾಯಿ ಗಟ್ಟಿ ನಾನಿಲ್ಲ. ಅಷ್ಟೊಂದು ಅಂದರೆ ಆ ಥರ ತಿಂತಿದ್ದೆ ಅವರು ಅದೇ ಫುಡ್ಡನ್ನು, ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದೇ ಫುಡ್ಡನ್ನು ತಿಂತಿದ್ರು. ಈಗ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮಲ್ಲಿ ಏನು ಪೋಷಕಾಂಶಗಳ ಬೇಡದಲ್ಲೇ ಬೆಳೀತಕ್ಕಂಥ ಬೆಳೆ ಏನಿದಾವೆ ಅವೆಲ್ಲವನ್ನು ಅವರು ಅಷ್ಟು ರಿಜಿಸ್ಟೆನ್ಸ್ ಪವರ್ ಇದೆ ಅಂತ ಅದರಲ್ಲಿ, ಆ ಫುಡ್ಡನ್ನು ನಾವು ತಿಂದಾಗ ನಮಗೂ ಅಷ್ಟು ರಿಜಿಸ್ಟೆನ್ಸ್ ಪವರ್ ಬರುತ್ತೆ ಅಂತ ನನ್ನ ಇದು. ಅದೇ ಬೆಳೆ ಬೆಳಿಬೇಕಾದ್ರೆ ನೀರು ಕೇಳಲ್ಲ, ಗೊಬ್ಬರ ಕೇಳಲ್ಲ, ಏನೂ ಕೇಳಲ್ಲ, ಕಡಿಮೆ ನೀರಲ್ಲಿ ಕಡಿಮೆ ಗೊಬ್ಬರದಲ್ಲಿ ಬೆಳೀತಂದ್ರೆ ಅಷ್ಟು ರಿಜಿಸ್ಟೆನ್ಸ್ ಪವರ್ ಇದೆ ಅಂತ, ಅದನ್ನು ತಿಂದಾಗ ನಾವು ಅಷ್ಟು ರಿಜಿಸ್ಟೆನ್ಸ್ ಪವರ್ ನಮ್ಮಲ್ಲೂ ಬರುತ್ತೆ ಅಂತ. ಹಂಗಾಗಿ ಸಿರಿಧಾನ್ಯಗಳಿಗೆ ಅಷ್ಟೊಂದು ಪೋಷಕಾಂಶಗಳ ಅವಶ್ಯಕತೆ ಇಲ್ಲ, ಕೇಳಲ್ಲ. ಅದನ್ನು ಬೆಳೆದಾಗ ಅದನ್ನು ತಿಂದಾಗ ನಮಗೂ ಅಷ್ಟು ಪೋಷಕಾಂಶ ಸಿಗುತ್ತೆ. ಈಗ ಲಕ್ಷ್ಮಣ್ ರೆಡ್ಡಿ ಅವರೇ, ಈ ಸಿರಿಧಾನ್ಯ ಬೆಳೆಯಲ್ಲಿ ನಿಮಗೆ ಪ್ರಶಸ್ತಿ ಸಿಕ್ತು ಅಂತ ಹೇಳಿದ್ರಿ, ಯಾವ ಸಂದರ್ಭದಲ್ಲಿ ಸಿಕ್ತು, ಯಾಕಾಗಿ ಸಿಕ್ತು? ಮೊದಲನೇದಾಗಿ ಬರೀ ನಾನು ಸಾವಯವ ಅನ್ನೋದಕ್ಕಿಂತ ರಾಸಾಯನಿಕ ಅಷ್ಟೇ ಬಳಸಿದ್ದೆ, ಆಮೇಲೆ ಸಾವಯವಕ್ಕೆ ಬಂದಮೇಲೆ ನನಗೆ ಒಂದ್ಸರಿ ಸಿರಿಧಾನ್ಯಗಳು ಬೆಳಿಬೇಕು ಅಂತೇಳಿ ಒಂದು ಸರಿ ಕುತೂಹಲದ ಮೇಲೆ ನಾನು 40 ಲೀಸ್ ತಗೊಂಡು ಅದನ್ನು ಕೊರಲೆ, ನವಣೆ, ಸಾಮೆ, ಊದ್ಲು ಇವು 4 ಬೆಳೆಯನ್ನು ನಾನು ಸಮಗ್ರವಾಗಿ ಬಿತ್ತಿ, ಅಂದರೆ ಮನುಷ್ಯನ ಸಹಾಯ ಇಲ್ಲದಲೇ ಯಂತ್ರೋಪಕರಣಗಳಿಂದಲೇ ಬಿತ್ತಿಬಿಟ್ಟು, ಜೊತೆಗೆ ಎಲ್ಲವನ್ನೂ ಅಂದರೆ ಬಿತ್ತನೆ ಮಾಡಬೇಕಾದ್ರೆ ಸೀಡ್ರಿಂದ ಬಿತ್ತಿದೆ, ಎಡೆ ಹೊಡೆದು ಒಂದು ಸರ್ ಅಷ್ಟು ಬಿಟ್ಟರೆ, ಕಟಾವು ಮಾಡೋದು ರೀಪರಿಂದ ಕಟಾವು ಮಾಡಿದೆ, ರೀಪರಿಂದ ಕಟಾವು ಮಾಡಿಸಿ ಮತ್ತೆ ನಾನು ಯಾವುದೇ ಲೇಬರ್ ಇಲ್ದಲೇ ತಂದು ಸಿಡು ಕಟ್ಟದಲ್ಲಿ ತಂದು ನನ್ನ ಮನೆಗೆ ಹಾಕಿಕೊಂಡು ಕಣಕ್ಕೆ ಹಾಕಿ ಕಣದಲ್ಲಿ ಟ್ಯಾಕ್ಟರ್ನ ತುಳಿಸ್ಬಿಟ್ಟು ತೂರ್ಬಿಟ್ಟು ಮಾಡಿದೆ. ಆಮೇಲೆ ಒಂದು ಥ್ರೆಷರ್ ತರಿಸಿದೆ, ಮಲ್ಟಿ ಥ್ರೆಷರ್ ಅಂತೇಳಿ ತರಿಸ್ಬಿಟ್ಟೆ, ತರಿಸಿ ಅದರಲ್ಲೇ ಇದು ಮಾಡಿದೆ. DD ಮೇಡಮ್ಗೆ ಅವತ್ತು ನಾನು ಬೇಡಿಕೆ ಇಟ್ಟೆ, ನಾನು ಸುಜಾತ ಮೇಡಮ್ ಅಂತಿದ್ದರು ನಮ್ಮಲ್ಲಿ ಮಲ್ಕಮ್ಮರಲ್ಲಿ, ಅವ್ರಿಗೆ ಒಂದು ನಮಗೆ ಸಿರಿಧಾನ್ಯಗಳದೊಂದು ಮೇಳ ಇಟ್ಕೊಂಡಿದ್ರು. ಅದು ಅವ ಕರೆದಾಗ ನಾನು ಮಾತಾಡಿದೆ ಅವ್ರಿಗೆ, ಮೇಡಮ್ ನೀವು ಬೆಳೀರಿ ಅಂತ ಹೇಳಬೇಕಾಗಿಲ್ಲ, ನಾವು ಬೆಳಿತೀವಿ, ಬೆಳೆದಿದ್ದು ಪೂರಕವಾಗಿ ನಮಗೆ ಯಂತ್ರೋಪಕರಣಗಳು ಬೇಕು, ಇಂಥ ಯಂತ್ರೋಪಕರಣ ನಮ್ಮಲ್ಲಿದ್ದಾವೆ ನಿಮ್ಗೆ ಗೊತ್ತಿದೆಯೇ, ಆದರೆ ಅವನು ತರಿಸಲ್ಲ, ನೀವು ತರಿಸಿಕೊಟ್ರೆ ನಮಗೆ ರೈತನಿಗೆ ಅನುಕೂಲ ಆಗುತ್ತೆ, ಕೂಲಿ ಕಾರ್ಮಿಕರ ಕೊರತೆ ಭಾಳ ಇದೆ, ಅವ್ರು ಕಟಾವು ಮಾಡ್ಬೇಕಾದ್ರೆ ಹೆಂಗಪ್ಪ ಅಂತ ಯೋಚನೆ ಮಾಡೋ ಸ್ಥಿತಿ ಇದೆ. ನನಗೆ ಗೊತ್ತಿದೆ, ನಾನು ಏನೋ ಒಂದು ತತ್ತಿನ ಮಾಡ್ತೀನಿ, ಬೇರೆ ರೈತರಿಗೆಲ್ಲ ಸಿಗಲ್ಲ, ಅವರಿಗೆಲ್ಲ ತರಿಸ್ಕೊಡಿ ನೀವು, ಈ ಥರ ರೀಪರ್ ಇದೆ ಅಂತ. ಅವ್ರಿಗೆ ಹೌದಾ ಎಲ್ಲಿ ಅಂದರೆ ಹಿಂಗೆ ನನಗೆ ಸಿಗುತ್ತೆ ಅಂತ. ಅವಾಗ ಕೃಷಿ ಯಂತ್ರಧಾರಿ ಇಲ್ಲಿ ಶುರುವಾಗುತ್ತೆ, ಅವರಿಗೆ ಹೇಳಿಬಿಟ್ಟು 2-3 ಕೃಷಿ ಯಂತ್ರಧಾರಿಯಿಂದ ಯಂತ್ರಗಳು ತರಿಸಿದ್ರು, ತರಿಸಿದ್ರೆ ಅವರು ಸಕ್ಸಸ್ ಆಗಲಿಲ್ಲ. ಬಟ್ ನಂದೇನಾಯ್ತು ಅಂದರೆ, ನಾನು ಒಂದು 2 ವರ್ಷ ಅಸೋಸಿಯೇಷನ್ ತರಿಸ್ಬಿಟ್ಟು 40 ಎಕರೆಯಲ್ಲೂ ಅದನ್ನು ರೀಪರಿಂದ ಕಟ್ ಮಾಡಿ ತಂದು ತುಳಿಸ್ಬಿಟ್ಟು ನಾನು ಅದನ್ನು ಹಾರ್ವೆಸ್ಟ್ ಮಾಡಿ ತಗೊಂಡು ಮಾಡಿದ್ದಕ್ಕೆ ಯಂತ್ರೋಪಕರಣ ಇದು ಮಾಡಿದ್ದಕ್ಕೋಸ್ಕರ ನನ್ನ ಗುರುತಿಸಿಬಿಟ್ಟು ನನಗೆ ಕೃಷ್ಣ ಬೈರೇಗೌಡರು ಇದರಲ್ಲಿ ಪೇಡಲ್ಲಿ ನನಗೆ ಥರ್ಡ್ ಅವಾರ್ಡ್ ಬಂತು, ಕರ್ನಾಟಕ ಇದರಲ್ಲಿ ಥರ್ಡ್ ಅವಾರ್ಡ್ ಬಂತು, ಬೆಂಗಳೂರಿಗೆ ಕರ್ಜಿನ ಮಾಡಿದರು. ಅಂದರೆ ಮೂರನೇ ಬಹುಮಾನ. ಈ ಬಹುಮಾನ ಪಡೆದಾಗ ನಿಮ್ಗೆ ಏನು ಅನ್ನಿಸ್ತು? ಇದು ಒಂದು ಮಾಡಲ್ ಆಯಿತು ನನಗೆ, ನನ್ನ ಬಹುಮಾನ ಬಂದಿದ್ದು ಮುಖ್ಯ ಅಲ್ಲ, ಸರ್ಕಾರದಿಂದ ಗುರುತಿಸ್ತಾರಲ್ಲ ಇಂಥವನ್ನು ಗುರುತಿಸ್ತಾರಲ್ಲ ಅದು ನನಗೆ ಇದು ಅನಿಸ್ತದೆ ಅಷ್ಟೇ. ನನಗೆ ಕೊಟ್ಟಿದ್ದು ಅವಾರ್ಡ್ ಕೊಟ್ಟಿದ್ದಂಥ ಮುಖ್ಯ ಅಲ್ಲ, ಗುರುತಿಸ್ಬೇಕಿದ್ದಾರೆ ರೈತರು. ಗುರುತಿಸಿದಾಗ ಅವ್ರಿಗೂ ಅವ್ರಿಗೆ ಪ್ರೇರಣೆ ಸಿಕ್ಕಾಗ ಇನ್ನೂ ಏನಾದರೂ ಮಾಡ್ಬೋದು, ನನಗೆ ಈ ಥರ ಮಾಡಿದೆ ನನಗೆ ಒಂಥರ ಇದಾಯ್ತಲ್ಲ ಅಂತ ಇನ್ನೊಬ್ಬರು ನನ್ನ ನೋಡ್ಕೊಂಡು ಇನ್ನೂ ಆ ಥರ ದಿನ ಮಾಡೋಕ್ಕೆ ಪ್ರಯತ್ನಿಸ್ತಾರೆ. ಈ ಸಮಗ್ರ ಕೃಷಿ ಅಳವಡಿಸ್ಕೊಂಡ್ರೆ ಕೃಷಿ ಕೈ ಹಿಡಿತೆ ಅಂತ ಹೇಳಿದ್ರೆ, ಇಷ್ಟೊಂದು ಕೃಷಿಯಲ್ಲಿ ಅನುಕೂಲ ಇದ್ದಾಗ ಈಗಿನ ಯುವಕರು ಈ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನು ಹೇಳಕ್ ಕಷ್ಟಪಡ್ತಾರೆ? ಈಗ ಎಲ್ಲವನ್ನೂ ಬೆಂಗಳೂರು ಬೆಂಗಳೂರು ಬೆಂಗಳೂರು ಏನೇ ಮಾಡ್ತಾ ಇಲ್ಲಿ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲೇನೋ ಮಾಡ್ಬೇಕು, ಅಲ್ಲೇನೋ ಮಾಡ್ಬೇಕು ಅಂತ ಆಸಕ್ತಿಯಿಂದ ಹೋಗ್ತಾರೆ. ಈ ಕೊರೋನಾ ಬಂದು ಸಾಕಷ್ಟು ಜನನ ವಾಪಸ್ ಕಳಿಸ್ತದೆ. ಪ್ರಕೃತಿ ಯಾವತ್ತಿಗೂ ಒಂದು ಚಕ್ರದ ಮೇಲಕ್ಕೆ ಹೋಗಿರೋದು ಮತ್ತೆ ವಾಪಸ್ ಕೇಳಿಸ್ಕೊಳತ್ತೆ. ಅದೇ ರೀತಿ ಈ ಕೊರೋನಾ ಒಂದು ಅರ್ಧ ಜನನು ವಾಪಸ್ಸು ರಿಟರ್ನ್ ಹಳ್ಳಿಗಳಿಗೆ ಕಳಿಸಿದೆ. ಅವರಿಗೀಗ ಯಾವುದು ಏನು ಬೇಕಾದರೂ ಯಂತ್ರೋಪಕರಣ ಮಾಡ್ಬೋದು, ಯಂತ್ರೋಪಕರಣ ಎಲ್ಲಿ ಯಾವ ಸೃಷ್ಟಿ ಮಾಡ್ಬೋದು, ಅದೇ ದವಸ ಧಾನ್ಯಗಳನ್ನು ಯಾವ ಯಂತ್ರೋಪಕರಣ ಸೃಷ್ಟಿ ಮಾಡೋಕ್ಕಲ್ಲ, ಏನೂ ಮಾಡೋಕ್ಕಲ್ಲ. ನಾವು ಬೆಳೆದ್ರೇ ತಿನ್ಬೇಕು ಬಿಟ್ಟರೆ ಬೆಳೆದಲೆ ತಿನ್ನಕ್ಕೆ ಬರಲ್ಲ, ಯಾರೂ ತಂದುಕೊಡೋಕ್ಕಾಗಲ್ಲ. ಎಷ್ಟು ದಿನ ಕೊಡ್ಬೋದು? ಒಂದು ದಿನ, ಎರಡು ದಿನ, ವರ್ಷ, ಎರಡು ವರ್ಷ, ಮತ್ತೆ ತದನಂತರ ಬೆಳೆ ಬೆಳೆದ್ರೇ ತಿನ್ನಕ್ಕೆ ಬರೋದು. ಎಲ್ಲೂ ಬೆಳೆದಿದ್ರೆ ಎಲ್ಲೂ ತಿನ್ನಕ್ಕೆ ಬರಲ್ಲ. ಈ ದೇಶದಲ್ಲಿ ಮತ್ತೊಂದು ದೇಶದಲ್ಲಿ ಬೆಳೆದಿರಬೇಕು, ಬೆಳೆದಿದ್ರೆ ತಿನ್ನಕ್ಕೆ ಬರೋದು. ಬೆಳಿಬೇಕಂದ್ರೆ ರೈತ ಬೇಕೇ ಬೇಕು, ರೈತಾಪಿ ಜನ ಬೇಕೇ ಬೇಕು. ರೈತಾಪಿ ದುಡಿದ್ರೆ ಪ್ರತಿಯೊಬ್ಬನೂ ಬದುಕೋದು, ಪ್ರತಿಯೊಬ್ಬ ಜೀವಿನೂ ಹೇಳ್ಬೇಕಂದ್ರೆ ಒಂದು ಜೀವಿ ಬದುಕಬೇಕಂದ್ರೆ ರೈತ ಬೇಕು. ಹಂಗಾಗಿ ರೈತಾಪಿಯಲ್ಲೇ ಸುಖ ಇರೋದು, ರೈತಾಪಿಯಲ್ಲೇ ಇರೋದು, ಮಾಡಲೇಬೇಕು. ಅವನು ಯಾವುದೇ ಮಾಡಲಿ, ಕಸಬು ಮಾಡೋದು ಬೇಡ ಅನ್ನೋಲ್ಲ, ಆದರೆ ರೈತನ ಕಸಬನ್ನು ಬೇಕು. ರೈತನ ಕಸಬು ಆದಮೇಲೆ ಎಲ್ಲ ಕಸಬು. ಇವತ್ತು ನಮ್ಮ ಈ ದೇಶವನ್ನು ರಕ್ಷಣೆ ಮಾಡೋ ಸೈನಿಕ ಇದ್ದಾನೆ, ಆ ಸೈನಿಕ ಇದ್ರೆ ಯಾರು ಬದುಕಕ್ಕಾಗಲ್ಲ. ಆದರೆ ಆ ಸೈನಿಕನಿಗೂ ಆಹಾರ ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ ಇದೆ. ಸೈನಿಕನಿಗೆ ಊಟ ಇದ್ರೆ ಅವನೇನು ಮಾಡ್ತಾನೆ? ಇವತ್ತು ಅವನಿಗೆ ಗನ್ ಇದ್ರೆ ಶೂಟ್ ಮಾಡ್ತಾನೆ, ಊಟ ಇದ್ರೆ ಶಕ್ತಿದಾಯಕ ಇರ್ತಾನೆ. ಅದು ಬೇಕು ಅಂದ್ರೆ ನಮ್ಮ ಆಹಾರ ಬೇಕು, ಒಳ್ಳೆ ಆಹಾರ ಬೇಕು. ಅವರು ಸಾವಯವ ರಾಸಾಯನಿಕ ಅನ್ನೋದಕ್ಕಿಂತ ಸಾವಯವ ಒಳ್ಳೆಯದು. ಸಾವಯವ ಕೆಲವೊಂದು ಸಾರಿ ಹಿಂದೆ ಏನಾಯ್ತು, ಸಾವಯವದಲ್ಲೇ ಬೆಳೆದ ಹೊತ್ತು ಬೇಕಂದಾಗ ನಮ್ಮಲ್ಲಿ ಬೆಳವಣಿಗೆ ಕಡಿಮೆ ಆಗ್ತಿತ್ತು, ಆಹಾರ ಧಾನ್ಯ ಕಡಿಮೆ ಆಗ್ತಿತ್ತು. ಅದಕ್ಕೆ ಹಸಿರು ಕ್ರಾಂತಿ ಆದಾಗ ಸ್ವಲ್ಪ ಅದಕ್ಕೆ ಬೇಕಾಗತ್ತ ಪೋಷಕಾಂಶಗಳು ಹೆಚ್ಚಿಗೆ ಕೊಟ್ಟಾಗ ಹೆಚ್ಚಿನ ಇಳುವರಿ ಬರುತ್ತೆ ಅಂತ ಹೇಳಿದ್ರು. ಅವರೇನು ಯಾವತ್ತೂ ಬರೀ ರಾಸಾಯನಿಕ ಹಾಕಂತ ಯಾರೂ ಹೇಳಿಲ್ಲ. ನಾವೇ ಅದನ್ನ ಏನು ಮಾಡ್ಬಿಟ್ಟು ರಾಸಾಯನಿಕನೇ ಕೊಟ್ಟರೇನೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಸಾವಯವನ ಬಿಟ್ಟು ರಾಸಾಯನಿಕ ಹೋದ್ವಿ. ಆದರೆ ರಾಸಾಯನಿಕ ಒಂದರಿಂದ ಏನು ಬರಲ್ಲ. ನಮಗೆ ಔಷಧಿ ಟಾಣಿಕ ಕೊಟ್ಟ ತಕ್ಷಣ ನಾವು ಆರೋಗ್ಯದಾಯಕವತ್ತಿಲ್ಲ. ನಮಗೆ ಪೋಷಕಾಂಶಗಳ ಕೊರತೆ ಇದ್ದಾಗ ಅದು ಹಾಕ್ಕೊಂಡ್ರೆ ಅದು ಟಾಣಿಕ ಔಷಧಿ ಕೆಲಸ ಮಾಡುತ್ತೆ. ಪೂರ್ತಿ ಟಾಣಿಕ ಔಷಧಿಯಲ್ಲಿ ಬದುಕಿಲ್ಲ, ಆಹಾರ ತಿನ್ನಬೇಕು, ತಿಂದ ಮೇಲೆ ಅದು ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ನಾವು ಸಾವಯವ ಗೊಬ್ಬರವನ್ನು ಕೊಟ್ಟು ಸಾವಯವ ಗೊಬ್ಬರದಲ್ಲಿ ತಕ್ಕಂಥ ಕೊರತೆಗೆ ತಕ್ಕಂತೆ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಒಳ್ಳೆ ಇಳುವರಿ ಬರುತ್ತೆ. ಸಾವಯವ ಬೇಕೇ ಬೇಕು. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದ್ದೀಯ ನಿಮಗೆ? ಸಂತೋಷ ಅದ್ರ ಅದು ಅದೇನು ಇಲ್ವಲ್ಲ, ಅದಿಲ್ಲದೆ ಇಲ್ಲವೇ ಇಲ್ವಲ್ಲ. ನಾನೇ ಒಬ್ಬನೇ ಅಲ್ಲ, ಪ್ರತಿಯೊಬ್ಬರಿಗೂ ಬೇಕಲ್ಲ. ನಾನು ಹೇಳ್ತಿರೋದು ಹೇಳ್ತೀನಿ, ನಮ್ಮ ಭಾರತ ದೇಶದ ಒಬ್ಬ ಸೈನಿಕನಿಗೂ ಆಹಾರ ಬೇಕು. ಅದನ್ನು ಎಲ್ಲೂ ಪ್ರಿಂಟ್ ಮಾಡಿಕೊಡೋಕ್ಕಾಗಲ್ಲ. ಬೆಳೀಬೇಕು, ನಾನು ಬೆಳೀಬೇಕು, ಅವರು ತಿನ್ನಬೇಕು ಅಂದರೆ ಪ್ರತಿಯೊಬ್ಬರಿಗೂ ಬಟ್ಟೆಯಿಂದ ಹಿಡಿದು ಆಹಾರ ಎಲ್ಲರಿಗೂ ಬೇಕು. ಬಟ್ಟೆ ಕೊಡಬೇಕಂದ್ರೆ ರೈತ ಕೊಡಬೇಕು. ಪ್ರತಿಯೊಂದು ಏನೇ ಬೇಕಂದ್ರೂ ಆಹಾರ ಬೇಕಂದ್ರೆ ಯಾವುದೇ ಥರದ ಆಹಾರ ಬೇಕಂದ್ರೂ ಹಣ್ಣು ಹಂಪಲ ಪ್ರತಿಯೊಂದನ್ನು ರೈತ ಬೆಳೆದ ತಾನೇ ಕೊಡೋಕ್ಕಾಗೋದು. ಬೆಳಿಬೇಕು, ಬೆಳೆದ್ರೆ ಕೊಡೋಕ್ಕಾಗ. ರೈತರು ಬದುಕು ಬೇಕೇ ಬೇಕು. ರೈತ ಕಸಬಿಲ್ದೇ ಬದುಕಕ್ಕಾಗದೇ ಇಲ್ಲ. ಈ ಕಾರ್ಯಕ್ರಮ ಕೇಳಂಥ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಫೋನ್ ಮುಖಾಂತರ ಮಾಡ್ಬೋದು. ಹಾಗಿದ್ರೆ ನಿಮ್ಮ ಫೋನ್ ನಂಬರ್ ಹೇಳಿ. 9448359546 8. ಇದು ರಾವಲಕುಂಟೆಯ ಪ್ರಗತಿಪರ ಕೃಷಿಕರಾದ ಸಿ ಲಕ್ಷ್ಮಣ್ ರೆಡ್ಡಿ ಅವರ ಫೋನ್ ಸಂಖ್ಯೆ 9448359486 8. ಬಹಳ ಸಂತೋಷ ಲಕ್ಷ್ಮಣ್ ರೆಡ್ಡಿ ಅವರೇ. ಇದುವರೆಗೂ ನೀವು ಈ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಮಗೂ ಸಹ ಆಕಾಶವಾಣಿ ಇದಕ್ಕೂ ನಮಸ್ಕಾರಗಳು ಸರ್. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ರಾವಲಕುಂಟೆ ಗ್ರಾಮದ ಪ್ರಗತಿಪರ ಕೃಷಿಕ ಸಿ ಲಕ್ಷ್ಮಣ ರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎ ಜಗದೀಶ್ ಗೋಪನಹಳ್ಳಿ.